ತವ ಕಥಾಮೃತಂ ತಾತ ಜೀವನಂ ಕವಿ ಬೇರೇಡಿತಂ ಕಲ್ಮಶಾಪಹಂ ಶ್ರವಣ ಮಂಗಲಂ ಶ್ರೀಮದಾತತಂ ಕೃಷ್ಣ ಭುವಿ ಗೃಣಂತಿ ತೇ ಭೂರಿದಾಜನಾ. ಇಪ್ಪತ್ತೊಂದನೇ ಡಿಸೆಂಬರ್ 1883 ಮಾರ್ಗಶಿರ ಕೃಷ್ಣ ಸಪ್ತಮಿ ಶುಕ್ರವಾರ ಬೆಳಗಿನ ವೇಳೆ ಪರಮಹಂಸರು ಈಗ ಮಾಸ್ಟರೊಡನೆ ಬಿಲ್ವ ಮರದ ಕೆಳಗೆ ಮಾತನಾಡುತ್ತಿದ್ದಾರೆ. ಆತನಿಗೆ ಸಾಧನೆಯ ವಿಷಯವಾಗಿ ಅನೇಕ ರಹಸ್ಯ ವಿಷಯಗಳನ್ನು ತಿಳಿಸ್ತಾ ಇದ್ದಾರೆ. ಕಾಮಕಾಂಚನವನ್ನು ತ್ಯಜಿಸುವ ಬಗೆ ಹೇಗೆ, ಹೇಗೆ ಮನಸ್ಸು ಕೆಲವು ವೇಳೆ ತಾನೇ ಗುರುವಿನ ಕೆಲಸ ಮಾಡುತ್ತೆ ಎಂಬವುಗಳ ವಿಷಯವಾಗಿಯೂ ತಿಳಿಸ್ತಿದ್ದಾರೆ. ಊಟವಾದ ನಂತರ ಪರಮಹಂಸರು ಪಂಚವಟಿಗೆ ಮನೋಹರವಾದಂತಹ ಪೀತಾಂಬರಧಾರಿಗಳಾಗಿ ಬಂದಿದ್ದಾರೆ. ಅವರು ಅಲ್ಲಿಗೆ ಬಂದಾಗ ಇಬ್ಬರು ಮೂವರು ವೈಷ್ಣವ ಸಾಧುಗಳು ತಮ್ಮ ಸಂಪ್ರದಾಯದ ಉಡುಗೆ ತೊಟ್ಟು ಅಲ್ಲಿ ಕುಳಿತಿದ್ರು. ಅಪರಾಹ್ನದಲ್ಲಿ ನಾನಕ್ ಪಂಥಕ್ಕೆ ಸೇರಿದಂತಹ ಒಬ್ಬ ಸಾಧು ಬಂದರು. ಅವರು ನಿರಾಕಾರವಾದಿ. ಪರಮಹಂಸರು ಅವರಿಗೆ ಸಾಕಾರದ ಮೇಲೂ ಧ್ಯಾನ ಮಾಡುವಂತೆ ಹೇಳ್ತಿದ್ದಾರೆ. ಆಳಕ್ಕೆ ಮುಳುಗು, ಮೇಲೆ ಮೇಲೆ ತೇಲಿದರೆ ರತ್ನ ದೊರೆಯದು. ಭಗವಂತ ನಿರಾಕಾರನೇನೋ ನಿಶ್ಚಯ, ಆದರೆ ಸಾಕಾರ ಕೂಡ. ಸಾಕಾರದ ಮೇಲೆ ಧ್ಯಾನ ಮಾಡಿದರೆ ಶೀಘ್ರದಲ್ಲೇ ಭಕ್ತಿ ಉಂಟಾಗುತ್ತೆ. ಬಳಿಕ ನಿರಾಕಾರದ ಮೇಲೆ ಧ್ಯಾನ ಮಾಡಬೇಕು. ಇದು ಪತ್ರವನ್ನ ಓದಿದ ನಂತರ ಅದನ್ನು ಬಿಸಾಡಿಬಿಟ್ಟು ಅದು ಹೇಳಿದಂತೆ ಕಾರ್ಯಕ್ಕೆ ಕೈ ಹಾಕುವ ಹಾಗೆ ಅಂತ ಹೇಳಿದ್ರು ಶ್ರೀರಾಮಕೃಷ್ಣರು ಆ ನಾನಕ್ ಪಂಥದ ಸಾಧುಗಳಿಗೆ. ಏನ್ ಹೇಳಿದ್ರು? ಆಳಕ್ಕೆ ಮುಳುಗು ಅಂತ. ಆಳಕ್ಕೆ ಮುಳುಗು ಅನ್ನೋದನ್ನ ನಾವು ಅಕ್ಷರಶಃ ಅರ್ಥ ಮಾಡಿಕೊಂಡ್ರೆ ಮುಳುಗಿ ಹೋಗೋದೇ ನಿಜ. ಸ್ವಲ್ಪ ಈ ಮಾತಿನ ಹಿನ್ನೆಲೆ ಗೊತ್ತಿಲ್ಲದೆ ಹೋದರೆ ಅವನು ಆಳಕ್ಕೆ ಮುಳುಗದೆ. ಪರಮಹಂಸರು ಹೇಳಿದ್ದಾರೆ ಆಳಕ್ಕೆ ಮುಳುಗು ಅಂತ, ಹೋಗಿ ಮುಳುಗಿದ. ಒಂದು ಹಾಡಿದೆ, ಡುಬು ಡುಬು ಡುಬು ರೂಪ ಶಾಗೋರಿ ಅಂತ. ಡೂಬು ಅಂದ್ರೆ ಮುಳುಗು ಅಂತ. ಅಂತರಂಗದಲ್ಲಿ ಇರತಕ್ಕಂತಹ ಪರಮಾತ್ಮ ಅನ್ನುವ ರತ್ನವನ್ನ ಪಡೆಯಬೇಕಾದ್ರೆ ಆ ಅಂತರಂಗದ ಒಳಕ್ಕೆ ಮುಳುಗಬೇಕು ಅಂತ. ಅಂತರಂಗ ಅಂದ್ರೆ ನಮ್ಮ ನಮ್ಮ ಹೃದಯವೇ. ಇದ್ರ ಒಳಗಡೆ ಮುಳುಗಬೇಕಾದ್ರೆ ಬಹಳ ಕಷ್ಟ ಇದೆ. ಕಣ್ಮುಚ್ಚಿ ಪ್ರಯತ್ನಿಸಿದಾಗ ಗೊತ್ತಾಗುತ್ತೆ. ಮನಸ್ಸು ಒಳಗೆ ಹೋಗೋದ್ರ ಬದಲಿಗೆ ಎಲ್ಲೆಲ್ಲೋ ಬಹಳ ದೂರದವರೆಗೆ ಸಂಚಾರ ಮಾಡ್ತಾ ಹೊರಟೋಗ್ಬಿಡುತ್ತೆ. ಬಹುಶಃ ಕಣ್ಣು ತೆರೆಕೊಂಡಿದ್ರೆ ಎಷ್ಟೋ ವಾಸಿ ಇಲ್ಲೇ ಸುತ್ತಾಡ್ಕೊಂಡಿರುತ್ತೆ ಮನಸ್ಸು. ಕಣ್ಣು ಮುಚ್ಕೊಂತು ಅಂತ ಹೇಳಿದ್ರೆ ಅದು ಈ ಭೂಲೋಕ ಅಲ್ಲ, ಉಳಿದ 14 ಲೋಕಗಳಿಗೂ ಸಂಚಾರ ಮಾಡಿಬಿಟ್ಟು ಬಂದ್ಬಿಡುತ್ತೆ. ಅದು ಉಳಿದ 13 ಲೋಕಗಳಿಗೆ, ಭೂಲೋಕವೇ 14ನೇ ಲೋಕ. ಆದ್ರಿಂದ ಮುಳುಗುವ ಕೆಲಸ ಸುಲಭ ಅಲ್ಲ. ಆದರೆ ಯಾವ ರೀತಿಯಲ್ಲಿ ಮುಳುಗಬೇಕು ಅಂತಂದ್ರೆ, ಭಗವಂತನ ಸ್ಪಷ್ಟವಾದ ಸ್ವರೂಪ ಅರಿಯುವವರೆಗೆ ಒಂದಂಶ ಮಾತ್ರ ಮುಳುಗಿದ್ರೆ ಅವನು ನಿರಾಕಾರನ ಕಾಣಬಹುದು, ಇನ್ನೊಂದಂಶ ಮಾತ್ರ ಮುಳುಗಿದ್ರೆ ಅವನು ಬರೀ ಸಾಕಾರನ ಕಾಣಬಹುದು. ನಾನು ಮುಳುಗಿ ನೋಡಿದೆ ಭಗವಂತ ಸಾಕಾರ ಅಂತ ಹೇಳಿದ್ರೆ ಸರಿಯಲ್ಲ, ಅಥವಾ ಅರ್ಧ ಸರಿ. ನಾನು ಮುಳುಗಿ ನೋಡಿದೆ ಭಗವಂತ ನಿರಾಕಾರ ಅಂತ ಹೇಳಿದ್ರೂ ಸರಿಯಲ್ಲ. ಅವನು ಸಾಕಾರನೂ ಹೌದು ನಿರಾಕಾರನೂ ಹೌದು ಅಂತ ಹೇಳಿದ್ರೆ ಒಳಕ್ಕೆ ಸಂಪೂರ್ಣ ಮುಳುಗಿ ಸರಿಯಾಗಿ ನೋಡಿದಾನೆ ಮನುಷ್ಯ ಅಂತ ಅರ್ಥ. ಆ ತರಹ ಮುಳುಗಿದವರಲ್ಲಿ ಶ್ರೀರಾಮಕೃಷ್ಣರು ಒಬ್ರು. ತಾವು ಸ್ವತಃ ಮುಳುಗಿ ನೋಡಿ ಪರಮಾತ್ಮ ಸಾಕಾರನೂ ಆಗಿದ್ದಾನೆ ನಿರಾಕಾರನೂ ಆಗಿದ್ದಾನೆ ಅಂತನ್ನುವ ತತ್ವವನ್ನ ಯಥಾವತ್ತಾಗಿ ಅರಿತುಕೊಂಡು ಬಂದು ಹೇಳ್ತಾ ಇದ್ದಾರೆ ಅದನ್ನ. ಇದು ಬಹಳ ಮುಖ್ಯ. ಆದರೆ ಇನ್ನೊಂದು ಮಾತು ಹೇಳಿದ್ರ ಜೊತೆನಲ್ಲಿ, ಸಾಕಾರದ ಮೇಲೆ ಧ್ಯಾನ ಮಾಡಿದ್ರೆ ಶೀಘ್ರದಲ್ಲೇ ಭಕ್ತಿ ಉಂಟಾಗುತ್ತೆ ಅಂತ. ನಿರಾಕಾರದ ಮೇಲೆ ನೇರವಾಗಿ ಹೊರಟು ಬಿಡ್ತು ಅಂತ ಹೇಳಿದ್ರೆ ತೋತಾಪುರಿ ಕಥೆ ಆಗ್ಬಿಡುತ್ತೆ. ಶ್ರೀರಾಮಕೃಷ್ಣ ಅದ್ವೈತ ಗುರು ತೋತಾಪುರಿ ನಿರಾಕಾರವಾದಿ ಎಷ್ಟರ ಮಟ್ಟಿಗೆ ಅಂತಂದ್ರೆ, ಶ್ರೀರಾಮಕೃಷ್ಣರು ಕಾಳಿನಾಮವನ್ನು ಹೇಳ್ಕೊಂಡು ಭಜನೆ ಮಾಡ್ತಾ ಇದ್ರೆ ಏನೇ ರೊಟ್ಟಿ ತೊಂಟ್ತಾ ಇದೆಯಾ? ಅಂತ ಕೇಳಿದಂತಹ ಮನುಷ್ಯ. ಆದರೆ ಶ್ರೀರಾಮಕೃಷ್ಣರು ಅವನಿಗೆ ಆಮೇಲೆ ಭಗವತಿಯ ಸಾಕಾರ ಸ್ವರೂಪದ ಪರಿಚಯವನ್ನು ಮಾಡಿಸಿಕೊಟ್ಟಂತಹ ರೋಮಾಂಚಕಾರಕವಾದಂತಹ ಘಟನೆ ನಮ್ಮ ಮುಂದೆ ಇದೆ. ಇಲ್ಲಿ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ, ಸಾಕಾರದ ಮೇಲೆ ಧ್ಯಾನ ಮಾಡಿದರೆ ಶೀಘ್ರದಲ್ಲೇ ಭಕ್ತಿ ಉಂಟಾಗುತ್ತೆ ಅಂತ. ಭಕ್ತಿ ಇದು ಬಹಳ ಮುಖ್ಯ ಅಂತ ಎಲ್ರಿಗೂ ಗೊತ್ತಿದೆ. ಸಾಕಾರದ ಮೇಲೆ ಧ್ಯಾನ ಮಾಡೋದಕ್ಕೆ ನಮಗೆ ಸುಲಭ, ಕಾರಣ ನಮಗೆ ನೋಡೋದಕ್ಕೆ, ಅವನೊಂದಿಗೆ ಮಾತನಾಡೋದಕ್ಕೆ, ಕೈ ಮುಗಿಯೋದಕ್ಕೆ, ನಮ್ಮ ಅಂತರಂಗದ ಎಲ್ಲ ತೊಳಲಾಟವನ್ನು ತಿಳಿಸುವುದಕ್ಕೆ ಒಬ್ಬ ವ್ಯಕ್ತಿ ಬೇಕು. ಆಕಾಶಕ್ಕೆ ಏನು ತಿಳಿಸ್ತೀರಿ? ನಿರಾಕಾರ ಬ್ರಹ್ಮ ಅಂತ ಹೇಳಿದ್ರೆ ಆಕಾಶವತ್ತು ಆಕಾಶದ ಹತ್ರ ಏನು ಬಡ್ಕೊಳ್ಳೋದು? ಆ ನಿರಾಕಾರ ಪರಬ್ರಹ್ಮದ ಹತ್ರಕ್ಕೆ ಹೋಗ್ಬೇಕಾದ್ರೆ ನಮ್ಮ ಮನಸ್ಸು ಅದಕ್ಕೊಂದು ವಿಶೇಷವಾದ ಯೋಗ್ಯತೆಯೇ ಬೇಕಾಗುತ್ತೆ. ಇನ್ನು ತೊಳಲಾಟ ಇಲ್ಲ, ಯಾವುದೇ ಬಗೆಯ ರೋದನವೂ ಇಲ್ಲ, ಏನು ಕಷ್ಟ ಬಂದರೂ ನಾನೇ ನೋಡ್ಕೊಳ್ತೇನೆ, ನನ್ನ ಕಷ್ಟಗಳನ್ನ ನಾನೇ ಪರಿಹರಿಸಿಕೊಂಡು ಆ ನಿರಾಕಾರತ್ವಕ್ಕೆ ಹೋಗ್ತೇನೆ ಅಂತ ಹೇಳ್ತಕ್ಕಂಥ ಧೀಶಕ್ತಿ, ಆತ್ಮಶಕ್ತಿ, ದೃಢ ನಿಶ್ಚಯ ಇಂಥವುಗಳೆಲ್ಲ ಇತ್ತು ಅಂದರೆ ಆತ ಹೋಗಬಹುದು. ಆದರೆ ಸಾಮಾನ್ಯರಾದಂತಹ ನಮ್ಮ ಮನಸ್ಸು ಆ ನಿರಾಕಾರವನ್ನು ಭಾವಿಸುವುದಕ್ಕೆ ಸಾಧ್ಯವೇ ಇಲ್ಲ. ಮತ್ತು ಆ ಧ್ಯಾನದ ವೇಳೆಯಲ್ಲಿ ಅಥವಾ ಸಾಧನೆಯ ವೇಳೆಯಲ್ಲಿ ಅಡರಿಕೊಂಡು ಬರುವಂತಹ ನಾನಾ ಬಗೆಯ ದಿಗ್ಭ್ರಮೆಗೊಳಿಸುವಂತಹ ಭಾವನೆಗಳು, ಅವುಗಳನ್ನೆಲ್ಲ ತೋಡಿಕೊಳ್ಳೋದಕ್ಕೆ ನಮ್ಮ ನಮ್ಮ ಗುರುಗಳು ನಮಗೆ ಆಯಾಯ ಕಾಲಕ್ಕೆ ಸಿಗದೆ ಹೋದಂತಹ ಸಂದರ್ಭದಲ್ಲಿ ಯಾರ ಹತ್ರ ತೋಡ್ಕೊಳ್ಳೋದು ಅನ್ನುವ ಪರಿಸ್ಥಿತಿ ಉಂಟಾದಾಗ ಆ ಸಾಕಾರ ಪರಮಾತ್ಮನ ಮುಂದೆ ನಮ್ಮ ಎಲ್ಲ ಅಳಲನ್ನ ತೋಡಿಕೊಳ್ಳಬಹುದು. ಆಮೇಲೆ ಅವನಿಗೆ ಸಿಂಗರಿಸೋದು, ಅವನಿಗೆ ಪೂಜೆ ಮಾಡೋದು, ಅವನಿಗೆ ನೈವೇದ್ಯ ಮಾಡೋದು, ತೃಪ್ತಿ ಆಯ್ತಾ ಅಂತ ಕೇಳೋದು, ಇನ್ನೇನು ಮಾಡಿಕೊಟ್ರೆ ನಿಮ್ಗೆ ಸಂತೋಷ ಆಗುತ್ತೆ ಅಂತ ಕೇಳೋದು, ಆದರೂ ಅವನು ಮಾತಾಡದೇ ಇದ್ದಾಗ, ಏನಪ್ಪ ಇಷ್ಟೊಂದು ನಾನು ಮಾತನಾಡ್ತಾ ಇದ್ದೇನೆ, ಒಂದಕ್ಕೂ ಉತ್ತರವೇ ಇಲ್ವಲ್ಲ ನಿಂದು, ಒಂದು ಸ್ವಲ್ಪ ಜಗಳ ಆಡೋದು, ಇಂಥವುಗಳಿಗೆಲ್ಲ ಈ ಸಾಕಾರ ದೇವರ ಭಕ್ತನಿಗೆ ಒಂದು ಅವಕಾಶ ಇರುತ್ತೆ. ಈ ರೀತಿಯಲ್ಲಿ ನಾವು ನಂಬಿದಂತಹ ಪರಮಾತ್ಮನ ವ್ಯಕ್ತಿತ್ವದೊಂದಿಗೆ ಬಗೆ ಬಗೆಯಾಗಿ ಮಾತನಾಡಬಹುದು, ಸರಸವಾಡಬಹುದು, ಕೋಪ ತಾಳಬಹುದು. ಈ ರೀತಿಯಲ್ಲಿ ನಮ್ಮ ಹೃದಯದ ಎಲ್ಲ ಆವೇಗವನ್ನ ಅವನ ಕಡೆಗೆ ಹರಿಸ್ತಾ ಅವನ ಭಕ್ತಿಯನ್ನು ಪಡ್ಕೊಳ್ಳೋದಕ್ಕೆ ಬಹಳ ಸುಲಭವಾಗುತ್ತೆ. ಅವನ ನಾಮ ಜಪ ಅದನ್ನು ಮಾಡ್ತಾ ಮಾಡ್ತಾ ಅವನ ಭಕ್ತಿಯನ್ನು ಪಡೆದುಕೊಳ್ಳಬಹುದು. ನಮ್ಮೆಲ್ಲವನ್ನು ಅವನಿಗೆ ಅರ್ಪಣೆ ಮಾಡುವುದರ ಮೂಲಕ ಅವನ ಭಕ್ತಿಯನ್ನು ಪಡೆದುಕೊಳ್ಳಬಹುದು. ಯಾವಾಗಲೂ ಅರ್ಪಣೆಯಿಂದ ಭಕ್ತಿ ಬರುತ್ತೆ. ನಾವು ಯಾರಿಗೇನು ಕೊಡ್ತೇವೋ ಅವರ ಕುರಿತಾಗಿ ಒಂದು ಬಗೆಯ ಪ್ರೀತಿ ಸ್ವಾಭಾವಿಕವಾಗಿಯೇ ಹುಟ್ಟುತ್ತೆ. ನಾವೆಲ್ಲಿಗೆ ಯಾರಿಗೇನು ಕೊಡ್ತೇವೋ ಅದರ ಜೊತೆ ನಮ್ಮ ಮನಸ್ಸು ಕೂಡ ಹೋಗುತ್ತೆ. ಹೆಂಡತಿಗೆ ಗಂಡ ಏನೇನೇನೋ ಪ್ರೆಸೆಂಟೇಷನ್ ಕೊಡ್ತಾ ಇರ್ತಾನೆ, ಕೊಡೋದರ ಮೂಲಕ ಪರಸ್ಪರ ಪ್ರೀತಿ ಬೆಳೆಯುತ್ತೆ. ಹೆಂಡತಿ ಅವಳಿಗೇನು ಕೊಡೋಕಿಲ್ಲದಿದ್ರೂ ಕೂಡ ಸೇವೆ ಮಾಡೋದರ ಮೂಲಕ ಪ್ರೀತಿ ಬೆಳೆಯುತ್ತೆ. ಮಕ್ಕಳಿಗೆ ಕಾಲಕಾಲಕ್ಕೆ, ದೀಪಾವಳಿ ಬಂದರೆ, ಯುಗಾದಿ ಬಂದರೆ, ಗಣೇಶನ ಹಬ್ಬ ಬಂದರೆ, ಇಂತಿಂತಹ ಸಂದರ್ಭ ಮಾಡಿಕೊಂಡು ಏನನ್ನಾದರೂ ಕೊಟ್ಟಾಗ, ಒಳ್ಳೊಳ್ಳೆಯ ವಸ್ತುವನ್ನು ತಂದು ಕೊಟ್ಟಾಗ ಅವುಗಳು ಬಹಳ ಪ್ರೀತಿಯಿಂದ ಆ ತಂದೆ ತಾಯಿಯನ್ನು ನೋಡುತ್ತಿವೆ. ಕೊಡದೇ ಇದ್ರೂ ಕೂಡ ಪ್ರೀತಿ ಇರುತ್ತೆ, ಕೊಟ್ಟರೆ ಹೆಚ್ಚು ಪ್ರೀತಿ ಇರುತ್ತೆ. ಕೊಟ್ಟು ನೋಡಬೇಕು. ಒಬ್ಬ ದೊಡ್ಡ ಲೆಕ್ಚರರು, ಅವನು ಬಂದು ಹೇಳ್ದ, ಸ್ವಾಮೀಜಿ ನನ್ನ ಹೆಂಡತಿ ಅವಳು ಕೂಡ ಎಂ ಎ ಓದಿದ್ದಾಳೆ, ದೊಡ್ಡ ಉದ್ಯೋಗದಲ್ಲಿದ್ದಾಳೆ, ಆದರೆ ನನ್ನ ಜೊತೆಯಲ್ಲಿ ಹೊಂದ್ಕೊಳ್ತಾ ಇಲ್ಲ, ಏನೋ ಒಂಥರ ಜಂಬ ತೋರಿಸ್ತಾಳೆ, ನನ್ನನ್ನು ದೂರ ಮಾಡ್ತಾಳೆ, ಎರಡು ಮಕ್ಕಳಿವೆ ಆ ಮಕ್ಕಳನ್ನು ಸ್ವಾಧೀನಪಡಿಸ್ಕೊಂಡು ಬಿಟ್ಟಿದ್ದಾಳೆ, ನಾನಿರೋದು ಒಂದು ಊರಿನಲ್ಲಿ, ಅವಳಿರೋದು ಮತ್ತೊಂದು ಊರಿನಲ್ಲಿ, ನಾನು ಆಗಾಗ ಅಲ್ಲಿಗೆ ಹೋಗ್ತೇನೆ, ನನಗೆ ಸರಿಯಾದ ಸತ್ಕಾರ ಸಿಗೋದಿಲ್ಲ, ನನ್ನ ಮಾತಿಗೆ ಬೆಲೆಯೇ ಇಲ್ಲ, ಈ ಥರದ ಪರಿಸ್ಥಿತಿ ಬಂದಿದೆ, ಇದಕ್ಕೆ ಕಾರಣ ಏನು ಅಂತ ಕೂಡ ನನಗೆ ಗೊತ್ತಿದೆ. ನನ್ನ ಹೆಂಡತಿಯ ಅಣ್ಣ ತಮ್ಮಂದರು ಅವರು ಒಳ್ಳೆ ಉದ್ಯೋಗಸ್ಥರು, ಉದ್ಯೋಗದಲ್ಲಿರುವವರು, ಅವರು ಇವಳ ತಲೆಯನ್ನು ಕೆಡಿಸ್ಬಿಟ್ಟಿದ್ದಾರೆ, ಆ ಕಾರಣದಿಂದಾಗಿ ಹೀಗಾಗಿದೆ ಅಂತೆಲ್ಲ ಹೇಳಿದರು. ಸಾಮಾನ್ಯವಾಗಿ ನಾನು ಇದನ್ನೆಲ್ಲ ಕೇಳೋದಿಲ್ಲ, ಇದನ್ನೆಲ್ಲ ಏನು ಹೇಳ್ತೀರಿ, ಹೊರಗಡೆ ಯಾರಾದರೂ ಪ್ರಾಜ್ಞರು ಇದ್ದಾರೆ, ಇದರೊಳಗೆ ನುರಿತವರು ಇರ್ತಾರೆ, ಅವ್ರನ್ನ ಹೋಗಿ ಕೇಳ್ಕೊಳ್ಳಿ ಅಂತ ಹೇಳೋ ಕ್ರಮ. ಆದರೆ ಅವರು ಬಹಳ ಒಳ್ಳೆಯ ಮನುಷ್ಯರು, ಏನೋ ಸ್ವಲ್ಪ ಕೇಳಿದೆ, ಒಂದು ಸೂಚನೆ ಕೊಟ್ಟೆ ಅವರಿಗೆ, ನೋಡಿ ನೀವು ಇನ್ಮೇಲೆ ನೀವು ಹೆಂಡತಿಯ ಬಳಿಗೆ ಹೋಗುವಾಗ ಬರೀ ಕೈಯಲ್ಲಿ ಹೋಗಬಾರ್ದು, ಅತ್ಯಂತ ಅಮೂಲ್ಯವಾದ ವಸ್ತುವನ್ನು ತಗೊಂಡು ಹೋಗಿ ಕೊಡಬೇಕು ಮಕ್ಕಳಿಗೂ ಕೂಡ, ಆಮೇಲೆ ಆ ಹೆಂಡತಿಯ ಅಣ್ಣ ತಮ್ಮಂದಿಗೂ ಕೂಡ ಆಗಾಗ ಏನಾದರೂ ಒಂದು ನೆಮ ಮಾಡಿಕೊಂಡು ತಗೊಂಡೋಗಿ ಕೊಡಬೇಕು. ಇಷ್ಟು ಮಾಡಿ ನೀವು, ಆಮೇಲೆ ನೋಡಿ. ಈಗ ಅವ್ರು ನನ್ನನ್ನೇ ನೋಡಕ್ಕೆ ಬರ್ತಾ ಇಲ್ಲ. ಅಷ್ಟು ಹೊಂದಿಕೆ ಬೆಳೆದು ಬಿಟ್ಟಿದೆ. ಈ ರೀತಿಯಲ್ಲಿ ನಾವು ಆ ವಸ್ತುಗಳನ್ನು ಕೊಡುವುದರ ಮೂಲಕ ಅರ್ಪಣೆ ಮಾಡಿಕೊಂಡಾಗ ಸ್ವಾಭಾವಿಕವಾದಂತಹ ಒಂದು ಪ್ರೀತಿ ಅಲ್ಲಿ ಏರ್ಪಡುತ್ತೆ. ಆದರೆ ಮನುಷ್ಯ ಮಾತ್ರದವರಿಗೆ ಏನು ಕೊಟ್ಟರೂ ಕೂಡ ಬಂದು ಬಂದು ತಿಂದೇ ಹೋದರು ಅಂತ ಹೇಳಿದಾಗ ಈ ಬಂಧುಗಳು ಎಷ್ಟು ಕೊಟ್ಟರೂ ಕೂಡ ಕೊನೆಗೆ ಒಂದು ದಿನ ಏನೋ ಒಂದು ಲೋಪವನ್ನು ಕಂಡು, ಏನೋ ಒಂದು ದೋಷವನ್ನು ಕಂಡು ನಮ್ಮನ್ನು ದೂರ ಮಾಡೋದೇ ಹೆಚ್ಚು. ಆದ್ರಿಂದ ದೇವರಿ ಕಡೆಗೆ, ದೇವರೊಬ್ಬ ಶ್ರೀಮಾತೆ ಶಾರದಾದೇವಿಯವರು ಹೇಳುವಂತೆ ಮನುಷ್ಯರಿಗೆ ನಾವು 99 ಒಳ್ಳೇದು ಮಾಡಿ ಒಂದು ಏನಾದರೂ ಕೆಟ್ಟದ್ದು ಮಾಡಿದ್ರೆ, ಕೆಟ್ಟದ್ದು ಆದ್ರೆ, ಕೆಟ್ಟದ್ದು ಮಾಡಿದ್ರೆ ಏನು ಅಲ್ಲ, ಏನೋ ಪರಾಮೋಶಿಯಿಂದ ಒಂದು ತಪ್ಪಾಯಿದ್ರೆ ಅದನ್ನೇ ಎತ್ತಿ ಆಡ್ತಾ ಇರ್ತಾನವನು, ಅದನ್ನೇ ತೆಗೆದುಕೊಂಡು ಹೆಚ್ಚು ಮಾಡಿ ನಮ್ಮನ್ನ ದೂರ ಮಾಡ್ತಾನೆ. ಆದರೆ ದೇವರ ವಿಚಾರ ಆಗಲ್ಲ. 99 ತಪ್ಪು ಮಾಡಿ ಏನಾದರೂ ಒಂದು ಒಳ್ಳೆಯದನ್ನು ಮಾಡಿದರೆ, ಆಹಾ ನನ್ನ ಮಗು ಎಷ್ಟು ಒಳ್ಳೆಯದು, ಏನು ಮಾಡಿದೆ ನನಗೋಸ್ಕರ, ಇಂಥದ್ದೊಂದು ಮಾಡಿದೆ ಅಂತ ಬಹಳ ಆನಂದ ಪಡ್ತಾನೆ ಅಂತ ಶ್ರೀಮಾತೆ ಶಾರದಾದೇವಿಯವರು ಹೇಳ್ತಾರೆ. ಇದು ಏನೋ ಕೇವಲ ಹರಿಕಥೆ ದಾಸರು ಹೇಳಿದ್ರೆ ಸಮಾಧಾನಕ್ಕೋಸ್ಕರ ಹೇಳಿರಬಹುದು ಅಂತ ಅನ್ಕೋಬಹುದು. ಆದರೆ ಶ್ರೀ ಶಾರದಾದೇವಿಯವರು ಈ ಆಧ್ಯಾತ್ಮದ ಒಳ ಹೊರಗನ್ನು ಬಲ್ಲವರು, ಇದ್ದುದಿದ್ದಂತೆ ಹೇಳುವವರು. ಆದ್ರಿಂದ ಇದನ್ನು ನಾವು ಗಂಭೀರವಾಗಿ ಭಾವಿಸಿ ನಮ್ಮದನ್ನ ಭಗವಂತನಿಗೆ ಅರ್ಪಣೆ ಮಾಡಿಕೊಳ್ಳುವಂತಹ ಒಂದು ಪ್ರಯತ್ನದಲ್ಲಿ ತೊಡಗಿದಾಗ ಭಗವಂತ ಭಕ್ತಿಯನ್ನ, ನಿಷ್ಕಪಟವಾದ ಭಕ್ತಿಯನ್ನ, ಶುದ್ಧ ಭಕ್ತಿಯನ್ನ ಕರುಣಿಸ್ತಾನೆ. ಆ ಶುದ್ಧ ಭಕ್ತಿ ಅಂತ ಹೇಳ್ತಕ್ಕಂಥದ್ದೇ ಶುದ್ಧ ಜ್ಞಾನಕ್ಕೆ ದಾರಿ ಮಾಡಿಕೊಡುತ್ತೆ. ಅದನ್ನೇ ಶ್ರೀರಾಮಕೃಷ್ಣ ಹೇಳ್ತಾರೆ. ಭಕ್ತಿ ಉಂಟಾಗುತ್ತೆ, ಆ ಬಳಿಕ ನಿರಾಕಾರದ ಮೇಲೆ ಧ್ಯಾನ ಮಾಡಬಹುದು ಅಂತ. ಇದು ಯಾವ ತರಹ ಅಂತ ಅನ್ನೋದನ್ನ ಉದಾಹರಣೆ ಮೂಲಕ ಹೇಳ್ತಾರೆ. ಇದು ಪತ್ರವನ್ನು ಓದಿದ ನಂತರ ಅದನ್ನು ಬಿಸಾಡಿಬಿಟ್ಟು ಅದು ಹೇಳಿದಂತೆ ಕಾರ್ಯಕ್ಕೆ ಕೈ ಹಾಕುವ ಹಾಗೆ ಅಂತ. ಭಕ್ತಿಗೆ ಸಂಬಂಧಪಟ್ಟಂತಹ ಪಟ್ಟಿ ಬಹಳ ದೊಡ್ಡದಿದೆ, ಅಥವಾ ಸಾಧನೆಗೆ ಸಂಬಂಧಪಟ್ಟಂತಹ ಪಟ್ಟಿ ಬಹಳ ದೊಡ್ಡದಿದೆ. ಅದಕ್ಕೆ ಶಾಸ್ತ್ರ ಶಾಸ್ತ್ರ ಅಂತ ಹೆಸರು. ಶ್ರೀರಾಮಕೃಷ್ಣ ಇನ್ನೊಂದು ಕಡೆ ಅದಕ್ಕೆ ಸಂಬಂಧಪಟ್ಟ ಉದಾಹರಣೆ ಕೊಟ್ಟದ್ದೇ ಇದೆ. ಒಬ್ಬ ಮನುಷ್ಯನ ಕೈಯಲ್ಲಿ ಒಂದು ಚೀಟಿಯನ್ನು ಕೊಟ್ಟು ಮೆಣಸು ಜೀರಿಗೆ ತೆಗೆದುಕೊಂಡು ಬಾ, ಮೆಣಸು ಜೀರಿಗೆ ಇತ್ಯಾದಿ ತೆಗೆದುಕೊಂಡು ಬಾ ಅಂತ ಅಂಗಡಿಗೆ ಕಳಿಸಿದ್ರೆ ಅಂಗಡಿಯವನೇನು ಮಾಡ್ತಾನೆ, ಮೊದಲು ಆ ಚೀಟಿಯನ್ನು ಓದ್ತಾನೆ, ನೆನಪಲ್ಲಿ ಇಟ್ಕೊಳ್ತಾನೆ, ಚೀಟಿಯನ್ನು ಎಸ್ತು ಬಿಡ್ತಾನೆ. ಆ ಚೀಟಿಯಲ್ಲಿ ಬರೆದಿರತಕ್ಕಂಥ ಸಾಮಾನುಗಳನ್ನೆಲ್ಲ ಅಳತೆ ತೂಗಿ ಕೊಡ್ತಾನೆ. ಹಾಗೇನೇ ಆ ಅಳತೆ ತೂಗಿ ಕೊಡುವಂತಹದ್ದು ಇವನದ್ದು ತೆಗೆದುಕೊಂಡು ಬರುವಂತಹದ್ದು ಬಹಳ ಮುಖ್ಯವೇ ವಿನಃ ಆ ಚೀಟಿಯೇ ಮುಖ್ಯವಲ್ಲ. ಹಾಗೇನೇ ಈ ಶಾಸ್ತ್ರವೇ ಮುಖ್ಯವಲ್ಲ. ಈ ಶಾಸ್ತ್ರದಲ್ಲಿ ಬರೆದಿರತಕ್ಕಂತಹ ಸಾಧನಾ ವಿಧಾನಗಳ ಪಟ್ಟಿ ವಿವರ ಇವುಗಳು ಅವುಗಳನ್ನೇ ಇಟ್ಕೊಂಡು ಕುಳಿತುಕೊಂಡು ಬಾಕಿ ಉಳಿದವರಿಗೆ ಹೇಳೋದಲ್ಲ, ಅದನ್ನು ನಮ್ಮ ಸಾಧನೆಗೆ ಬಳಸಿಕೊಳ್ಬೇಕು ಅಂತ. ಆದರೆ ಆ ಚೀಟಿಯನ್ನು ಸರಿಯಾಗಿ ಓದಿಕೊಳ್ಬೇಕು, ಇದು ಬಹಳ ಮುಖ್ಯ. ಶಾಸ್ತ್ರವನ್ನ ಯದ್ವಾ ತದ್ವಾ ಓದಿ ಮೈಸುಟ್ಕೊಂಡವರು ಇದ್ದಾರೆ. ಈ ಚೀಟಿಯನ್ನು ಕೂಡ ಸರಿಯಾಗಿ ಓದ್ಕೊಳ್ಬೇಕು ಅಂತ ಅನ್ನೋದನ್ನ ಉದಾಹರಣೆಯಾಗಿ ಹೇಳೋದಿದ್ರೆ, ಒಮ್ಮೆ ಒಬ್ಬ ಆಕೆ ಕೆಲಸದವನಿಗೆ ಹೇಳಿದ್ಲಂತೆ, ನೋಡು ಬೇಗ ಹೋಗಿ ಮೆಣಸು ಜೀರಿಗೆ ತಗೊಂಡು ಬಾ ಅಂತ. ಅವನು ಹೋದಂತೆ ಸ್ವಲ್ಪ ಅಂಗಡಿ ದೂರ, ಅವನು ನೆನಪಿಟ್ಕೊಂಡು ಹೋದ, ಮೆಣಸು ಜೀರಿಗೆ ಮೆಣಸು ಜೀರಿಗೆ ಮೆಣಸು ಜೀರಿಗೆ ಅಂತ ಹೇಳ್ಕೊಂಡೇ ಹೋದ. ಇದೆಲ್ಲರಿಗೂ ಗೊತ್ತಿಲ್ದಿರ್ತಕ್ಕಂಥ ಕಥೆ ಏನಲ್ಲ, ಗೊತ್ತಿರೋ ಕಥೆನೆ. ಅಷ್ಟು ದೂರ ತಲುಪಿ ಅಂಗಡಿ ಅವನು ಕೇಳ್ತಾನೆ, ಒಂದು ಸೇರು ಮೇಣ ಕೊಡಿ ಅಂತ. ಅವನು ಕೊಟ್ಟ, ಮೇಣ ಇದೆಯಲ್ಲ ಅಂಗಡಿಯಲ್ಲಿ, ಒಂದು 4 ಸೂಜಿ ಕೊಡಿ. ಸೂಜಿ ಕೂಡ ತಗೊಂಡ. ಇನ್ನೊಂದು ಸೇರು ರೀಗೆ ಕೊಡಿ ಅಂತ. ಅದೇನೋ ರೀಗೆ, ಅದೇ ಮೇಣ ಆಯಿತು ಸೂಜಿ ಆಯಿತು ರೀಗೆ ಕೊಡಿ. ಅವನಷ್ಟು ದೂರ ಉಚ್ಚರಿಸ್ತಾ ಉಚ್ಚರಿಸ್ತಾ ಹೋಗುವ ವೇಳೆಗೆ ಅದು ಮೇಣ ಸೂಜಿ ರೀಗೆ ಆಗಿದೆ. ಅದು ಓದ್ಕೊಳ್ಳುವಾಗ ಈ ತರದ ಹೆಚ್ಚು ಕಡಿಮೆಗಳಾದಾಗ ಅರ್ಥ ವ್ಯತ್ಯಾಸ ಆಗ್ಬಿಡುತ್ತೆ, ಆಮೇಲೆ ಅನರ್ಥ ಉಂಟಾಗುತ್ತೆ. ಅಂತೂ ಭಕ್ತಿಯ ಮೂಲಕ ಜ್ಞಾನಕ್ಕೆ ಪ್ರವೇಶ ಮಾಡುವಂತಹ ಒಂದು ಸೂಚನೆ ಕೊಡ್ತಾ ಇದ್ದಾರೆ ಶ್ರೀರಾಮಕೃಷ್ಣ. ಇಷ್ಟಕ್ಕೆ ಈ ಅಂಶ ಮುಗಿಯುತ್ತೆ. ಮಾಸ್ಟರ್ ಮಹರ್ಷಿಯ ಮುಂದುವರಿಸ್ತಾ 22 ಡಿಸೆಂಬರ್ 1883 ಮಾರ್ಗಶಿರ ಕೃಷ್ಣ ಅಷ್ಟಮಿ ಶನಿವಾರ ರಾಕಾಲ ಹರೀಶ ಮಾಸ್ಟರ್ ಲಾಟು ಇವರೆಲ್ಲ ಪರಮಹಂಸರೊಡನೆಯೇ ಇದ್ದಾರೆ. ಪರಮಹಂಸರು ಅವರೊಡನೆ ತಮ್ಮ ಕೊಠಡಿಯ ಆಗ್ನೇಯ ವಿರಾಂಡದಲ್ಲಿ ಕುಳಿತಿದ್ದಾರೆ. ಬಲರಾಮನ ತಂದೆ ಮತ್ತು ಶ್ಯಾಮಪುಕುರದ ದೇವೇಂದ್ರ ಘೋಷ ಬಂದಿದ್ದಾರೆ. ಈಗ ಗಂಟೆ 9:00. ಒಬ್ಬ ಭಕ್ತ ಕೇಳ್ತಾನೆ, ಭಕ್ತಿಯನ್ನು ಗಳಿಸಿಕೊಳ್ಳುವ ಬಗೆ ಹೇಗೆ? ಶ್ರೀರಾಮಕೃಷ್ಣ, ಮುಂದೆ ಹೋಗು, 7 ಬಾಗಿಲುಗಳ ಆಚೆ ದೊರೆ ವಾಸಿಸ್ತಾ ಇದ್ದಾನೆ. ಆ ಎಲ್ಲ ಬಾಗಿಲುಗಳನ್ನ ದಾಟಿ ಹೋದ್ರೆ ತಾನೇ ರಾಜನನ್ನ ನೋಡೋದಕ್ಕೆ ಸಾಧ್ಯ ಅಂತ ಉತ್ತರ ಕೊಟ್ರು. ಇಲ್ಲಿ ಇದು ಮುಳುಗು ಮುಳುಗು ಅಂತ ಹೇಳಿದ ಮಾತಿಗೆ ಅನ್ವಯವಾಗತಕ್ಕಂಥದ್ದು. ಮೊದಲನೇದಾಗಿ ಹೀಗೆ ಹೇಳ್ತಾರೆ, ಮುಂದೆ ಹೋಗು ಅಂತ. ಈ ಮುಂದಕ್ಕೆ ಹೋಗು ಅಂತ ಹೇಳ್ತಕ್ಕಂಥದ್ದು ಇಲ್ಲಿ ಒಂದು ರೀತಿಯಲ್ಲಿ ಬಂದಿದೆ, ಹಿಂದೆ ಇನ್ನೊಂದು ಕತೆ ಹೇಳಿದ್ರು ಅವರು. ಒಬ್ಬನೊಬ್ಬ ಕಾಡಿನಿಂದ ಸೌದೆ ಕಡಿದು ಪೇಟೆಗೆ ತಂದು ಮಾರಿಕೊಂಡು ಜೀವನ ನಡೆಸ್ತಾ ಇದ್ದಂತೆ. ಆತನ ಅವಸ್ಥೆಯನ್ನು ನೋಡಿ ಒಬ್ಬ ಸಾಧು ಆತನಿಗೆ ಹೇಳಿದಂತೆ, ಇನ್ನು ಮುಂದಕ್ಕೆ ಹೋಗು ಅಂತ. ಅವನು ಆ ಕಾಡಿನಲ್ಲಿ ಸಂಚಾರ ಮಾಡ್ತಾ ಇನ್ನು ಮುಂದಕ್ಕೆ ಹೋದ, ಒಳಕ್ಕೆ ಹೋದಂತೆ. ಅಲ್ಲಿ ಅವನಿಗೆ ಗಂಧದ ಕಟ್ಟಿಗೆ ಸಿಗುತ್ತಂತೆ, ಗಂಧದ ಮರ. ಅದನ್ನು ಕಡಿದು ಪಟ್ಟಣಕ್ಕೆ ತಂದಾಗ ಬೆಲೆ ಅದಕ್ಕೆ ಅಧಿಕವಾಗಿ ಸಿಕ್ತು. ಆ ಸಾಧು ಹೇಳಿದಂತಹ ಮಾತು ಎಷ್ಟು ಅಮೂಲ್ಯ. ಮುಂದಕ್ಕೆ ಹೋಗು ಅಂತ ಹೇಳಿದ, ನಾನು ಮುಂದಕ್ಕೆ ಬಂದೆ, ಗಂಧದ ಕಟ್ಟಿಗೆ ಸಿಕ್ತು, ಬೆಲೆ ಜಾಸ್ತಿ, ನನ್ನ ಬಡತನ ಎಷ್ಟೋ ಹಿಂಗ್ತು ಅಂತ ಸಂತೋಷ ಪಟ್ಕೊಂಡು ದಿನ ಆ ಗಂಧದ ಕಾಡಿಗೆ ಹೋಗ್ಬಿಟ್ಟು ಗಂಧದ ಕಟ್ಟಿಗೆ ತಂದ್ಬಿಟ್ಟು ಮಾರ್ತಾ ಇದ್ದ. ಒಂದ್ ದಿವಸ ಇದ್ದಕ್ಕಿದ್ದಂತೆ ಅವನ ಮನಸ್ಸಲ್ಲಂತು, ಆ ಸಾಧು ಹೇಳಿದ ಮುಂದಕ್ಕೆ ಹೋಗು ಅಂತ, ಈ ಗಂಧದ ಕಾಡಿನಲ್ಲೇ ನಿಲ್ಲು ಅಂತ ಹೇಳೇ ಇಲ್ಲ, ನಾನು ಯಾತಕ್ಕೆ ಇಲ್ಲೇ ನಿಲ್ಬೇಕು, ಇನ್ನೂ ಮುಂದಕ್ಕೆ ಹೋಗೋಣ ಅಂತ ಒಳಗಡೆ ಹೋದಾಗ ತಾಮ್ರದ ಗಣಿ ಸಿಗುತ್ತಂತೆ. ಅದನ್ನು ಒಂದಿಷ್ಟು ತಂದು ಪೇಟೆಲ್ಲಿ ಮಾರಿದಾಗ ಇನ್ನೂ ಹೆಚ್ಚು ಹಣ ಸಿಗುತ್ತಂತೆ. ಆ ಸಾಧು ಎಷ್ಟು ಒಳ್ಳೆಯವನು, ಮುಂದಕ್ಕೆ ಹೋಗು ಅಂತ ಹೇಳಿದಂತ ಒಂದೇ ಉಪದೇಶದಿಂದ ನನಗೆಷ್ಟು ಲಾಭ ಆಯಿತು ಅಂತ ಆ ಒಂದು ಅಧಿಕವಾದ ಲಾಭದಲ್ಲೇ ಕೆಲವು ದಿನ ಕಳೆದ. ಮತ್ತವನಿಗನಿಸ್ತು, ಸಾಧು ಹೇಳಿದ ಮುಂದಕ್ಕೆ ಹೋಗು ಅಂತ, ಸಾಧು ಹೇಳಿ ಹೊರಟು ಹೋದ, ಇದು ಅವನ ಮನಸ್ಸಲ್ಲಿ ಪ್ರತಿಧ್ವನಿಸ್ತಾ ಇದೆ. ಮುಂದಕ್ಕೆ ಹೋಗು ಅಂತ ಹೇಳಿದ್ದೆ ವಿನಃ ಇರುವಲ್ಲೇ ನಿಲ್ಲು ಅಂತ ಹೇಳಿಲ್ವಲ್ಲ. ಮತ್ತು ಮುಂದಕ್ಕೆ ಹೋದಂತೆ ಅಲ್ಲಿ ಚಿನ್ನದ ಗಣಿ, ಒಂದಷ್ಟು ಚಿನ್ನದ ಅದರನ್ನು ತಗೊಂಬಂದು ಬಿಟ್ಟದ್ದೆ, ಮಾರಿದಂತೆ ಇನ್ನೂ ಹೆಚ್ಚು ಹಣ ಸಿಕ್ತು, ಇನ್ನೂ ಆನಂದವಾಗಿ ಬದುಕಿದ್ದಂತೆ. ಕೆಲ ಕಾಲ ಹೀಗೆ ಕಳೆಯಿತು. ಮತ್ತೆ ಆ ಮರುಧ್ವನಿ, ಮುಂದಕ್ಕೆ ಹೋಗು ಅಂತ ಹೇಳ್ತಕ್ಕಂತ ಆ ವಾಕ್ಯ, ಉಪದೇಶ ವಾಕ್ಯ ಮತ್ತೆ ಮರುಧ್ವನಿಸ್ತಾ ಇದೆ. ಮುಂದಕ್ಕೆ ಹೋದ ಇನ್ನು ಅಲ್ಲಿ ಹೋಗಿ ನೋಡಿದ್ರೆ ರತ್ನ ವಜ್ರ ವೈಡೂರ್ಯ ಗೋಮೇಧಿಕ ಮುಂತಾದಂತಹ ನವರತ್ನಗಳು ತುಂಬಿರತಕ್ಕಂತಹ ಒಂದು ಗಣಿ. ಅದರಿಂದ ದೋಚಿಕೊಂಡು ದೋಚಿಕೊಂಡು ಬಂದು ಬಂದು ಬಂದು ಮಾರಿ ಅವನಿಗೆ ಅವನು ಯಾವ ರೀತಿಯಲ್ಲಿ ಆದ ಅಂತ ನಾವು ಹೇಳಬೇಕಾಗೇ ಇಲ್ಲ. ಮಹಾರಾಜನನ್ನೂ ಮೀರಿಸಿಬಿಟ್ಟ ಅಂತ ಹೇಳಬೇಕಾಗೇ ಇಲ್ಲ. ಇದು ಒಂದು ಅರ್ಥ ಈ ಮುಂದಕ್ಕೆ ಹೋಗು ಅನ್ನೋದಕ್ಕೆ. ಇಲ್ಲಿ ಇನ್ನೊಂದು ಮಾತನ್ನ ಜೊತೆಯಲ್ಲೇ ತಂದಿದ್ದಾರೆ, 7 ಬಾಗಿಲುಗಳ ಆಚೆ ದೊರೆ ವಾಸಿಸ್ತಾ ಇದ್ದಾನೆ, ಅಲ್ಲಿಯವರೆಗೂ ಮುಂದಕ್ಕೆ ಹೋಗ್ತಾ ಇರು ಅಂತ. ಇದನ್ನು ಕೂಡ ಇನ್ನೊಂದು ಕಡೆ ಕಥೆಯ ರೂಪದಲ್ಲಿ ಹೇಳಿದ್ದಾರೆ ಅವರು. ಒಬ್ಬನೊಬ್ಬ ರಾಜನನ್ನು ನೋಡೋದಕ್ಕೋಸ್ಕರ ಬಂದನಂತೆ. ಆ ರಾಜನನ್ನು ತೋರಿಸೋದಕ್ಕೋಸ್ಕರ ಇನ್ನೊಬ್ಬ ಅವನಿಗೆ ಸಹಾಯಕ್ಕೆ ನಿಂತು ಮೊದಲನೇ ದ್ವಾರಕ್ಕೆ ಬಂದನಂತೆ, ಕರೆದುಕೊಂಡು ಅವನನ್ನ ಆ ಹಳ್ಳಿಯ ಮನುಷ್ಯನನ್ನ. ಆ ಮೊದಲನೇ ದ್ವಾರದಲ್ಲಿ ಒಬ್ಬ ದ್ವಾರಪಾಲಕ, ಅವನು ಒಳ್ಳೆ ಭರ್ಜರಿ ವೇಷಭೂಷಣದಿಂದ ಕುಳಿತಿದ್ದಾನೆ. ರಾಜನ ಅರಮನೆಯ ದ್ವಾರಪಾಲಕನಾದರೂ ಕೂಡ ಅವನು ಹಳ್ಳಿಯವರಿಗಿಂತ ಎಷ್ಟೋ ಮಟ್ಟಿಗೆ ಉತ್ತಮವಾದಂತಹ ಉಡುಗೆ ತೊಡುಗೆಗಳನ್ನು ತೊಟ್ಟು ಭರ್ಜರಿಯಾಗಿ ಕುಳಿತಿದ್ದ. ಅದನ್ನು ಕಂಡು ಈ ಹಳ್ಳಿಯ ಮನುಷ್ಯ ಕೇಳಿದಂತೆ, ಇವನೇ ರಾಜ್ಞ, ರಾಜ ಇವನೇನೇನೋ ಅಂತ. ಬಾ ಸುಮ್ಮನೆ ಅಂತ ಮತ್ತೆ ಮುಂದಕ್ಕೆ ಕರ್ಕೊಂಡು ಹೋದಂತೆ. ಅಲ್ಲಿ ಇನ್ನೊಂದು ದ್ವಾರ, ಅಲ್ಲಿ ಇನ್ನೊಬ್ಬ ಮನುಷ್ಯ. ಈ ಮೊದಲಿನ ದ್ವಾರಪಾಲಕನಿಗಿಂತ ಹೆಚ್ಚು ಬೆಲೆ ಬಾಳತಕ್ಕಂತಹ ಉಡುಗೆ ತೊಡುಗೆಗಳಿಂದ ಅವನು ಕಂಗೊಳಿಸ್ತಾ ಇದ್ದಾನೆ. ಅದನ್ನು ಕಂಡುಬಿಟ್ಟು ಇವನು ರಾಜ ಇರಬಹುದೇ ಅಂತ ಕೇಳದಂತೆ. ಬಾರೋ ಸುಮ್ಮನೆ ಅಂತ ಮತ್ತೆ ಒಳಗೆ ಕರ್ಕೊಂಡು ಹೋದಂತೆ. ಅಟ್ಟೂರ ಹೋದ ಮೇಲೆ ಇನ್ನೊಂದು ಮಹಾದ್ವಾರ, ಅಲ್ಲಿಯೂ ಕೂಡ ಇವನದ್ದು ಅದೇ ಪ್ರಶ್ನೆ. ಮತ್ತು ಮುಂದಕ್ಕೆ ಹೋದ, ಹೀಗೆ ಏಳು ಬಾಗಿಲು ದಾಟಿದ ಮೇಲೆ ಅಲ್ಲಿ ದರ್ಬಾರ್, ರಾಜನ ದರ್ಬಾರ್, ಅಲ್ಲಿ ಸಿಂಹಾಸನ, ಮಂತ್ರಿಗಳು, ಇತರ ದರ್ಬಾರಿಗಳು ಎಲ್ಲರೂ ಕುಳಿತಿದ್ದಾರೆ. ರಾಜ ವೈಭವದಿಂದ ಕುಳಿತಿದ್ದಾನೆ. ಈ ರೈತ ನೋಡಿದ, ಜೊತೆಯಲ್ಲಿ ಕರೆದುಕೊಂಡು ಬಂದವನನ್ನ ಈಗ ಅವನು ಕೇಳಲೇ ಇಲ್ವಂತೆ. ಇವನು ಯಾರು, ಇವನು ರಾಜ ಇರಬಹುದೇ ಅಂತ ಕೇಳಲೇ ಇಲ್ವಂತೆ. ಸುಮ್ಮನೆ ಬೆಕ್ಕಸ ಬೆರಗಾಗಿ ನಿಂತು ಬಾಯಿ ತೆರೆದುಕೊಂಡು ಕಣ್ಣು ಮಿಟುಕಿಸ್ತಾ ನೋಡ್ತಾ ಇದ್ಬಿಟ್ನಂತೆ. ಯಾವಾಗ ನಿಜವಾಗಿಯೂ ದರ್ಶನವಾಗುತ್ತೋ ಆಗ ಮಾತು ನಿಂತು ಹೋಗ್ಬಿಡುತ್ತೆ. ಆದರೆ ಈ ಬಾಗಿಲಲ್ಲಿ ನಿಂತಹ ಒಬ್ಬೊಬ್ಬ ಒಬ್ಬೊಬ್ಬ ಒಬ್ಬೊಬ್ಬ ದ್ವಾರಪಾಲಕನು ಕೂಡ ಮುಂದೆ ಮುಂದೆ ಹೋಗ್ತಾ ಇದ್ದಂತೆ. ಭರ್ಜರಿಯಾದಂತಹ ವೇಷಭೂಷಣಗಳು ತೊಟ್ಟಾಗ ಕಂಡಾಗ ತೊಟ್ಟದ್ದನ್ನು ಕಂಡಾಗ ಬೆರಗಾಗುವುದೂ ಸಹಜ, ಇವನು ರಾಜನಿರಬಹುದೇ ಅಂತ ಕೇಳುವುದು ಸಹಜ. ಆದರೆ ಇವನು ರಾಜನಿರಬಹುದೇ ಅಂತ ಕೇಳುವಂತಹ ಒಂದು ಮಾನಸಿಕ ಸ್ಥಿತಿ ಅವನ ಹತ್ರ ಇರುತ್ತೆ. ಅವನು ಕೇಳಿಯೇ ಕೇಳ್ತಾನ. ಅವನು ಯಾವಾಗ ಕೇಳಿದ್ನೋ ಅವನಿಗೆ ಅಂತರಂಗದಲ್ಲಿ ದೃಢ ಆಗಲಿಲ್ಲ ಅಂತ ಅರ್ಥ. ಇದು ಇದ್ರೂ ಇರಬಹುದು, ಎಲ್ಲಿದ್ರೂ ಇರಬಹುದು ಅಂತ ಹೇಳ್ತಕ್ಕಂತಹ ಸ್ಥಿತಿ ಬಂದ್ಬಿಡ್ತಲಿಗೆ. ಆದರೆ ಅವನು ದಡ್ಡ ನಿಜ, ರೈತ ನಿಜ, ಹೊಸಬ ನಿಜ. ಆ ನಿಜವಾದ ರಾಜ ಸಕಲ ವೈಭವಗಳಿಂದ ಕುಳಿತದ್ದನ್ನು ಕಂಡಾಗ ಮಾತ್ರ ಅವನ ಅಂತರಂಗಕ್ಕೆ ಅರಿವಿಗೆ ಬಂತು, ಇವನೇ ರಾಜ. ಆಗ ಇವನು ಯಾರು ಅಂತ ಕೇಳಲಿಲ್ಲ, ಇವನು ರಾಜ ಇರಬಹುದೇ ಅಂತ ಕೇಳಲಿಲ್ಲ. ಸಂಶಯ ಉಳಿಯಲಿಲ್ಲ. ಛಿದ್ಯಂತೆ ಸರ್ವ ಸಂಶಯ, ಕ್ಷೀಯಂತೆ ಚ ಅಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟಿ ಪರಾವರಿ. ಮುಂಡಕ ಉಪನಿಷತ್ತು ಬಹಳ ಅದ್ಭುತವಾದಂತಹ ಘೋಷಣೆ ಮಾಡುತ್ತೆ. ಕ್ಷೀಯಂತೆ ಚ ಅಸ್ಯ ಕರ್ಮಾಣಿ, ಸಾಧಕನ ಕರ್ಮಗಳೆಲ್ಲ ಕ್ಷಯಿಸಿ ಹೋಗಿಬಿಡುತ್ತವೆ, ನಾಶವಾಗಿ ಹೋಗಿಬಿಡುತ್ತವೆ. ಬಿದ್ದಂತೆ ಹೃದಯ ಗ್ರಂಥಿ, ಹೃದಯ ಗ್ರಂಥಿ ಅಂತ ಇರತಕ್ಕಂತಹದ್ದು ಚೂರು ಚೂರು ಹಾಕೋಗ್ಬಿಡ್ತದೆ, ಅದು ಸಂಶಯ ಗ್ರಂಥಿಗಳವೆಲ್ಲ. ಛಿದ್ಯಂತೆ ಸರ್ವ ಸಂಶಯ, ಸರ್ವ ಸಂಶಯಗಳು ಕೂಡ ಛಿದ್ರ ಛಿದ್ರವಾಗಿ ಹೋಗಿಬಿಡುತ್ತವೆ. ಇದೇನು, ಅದು ಯಾಕೆ, ಅದು ಹೇಗೆ ಅಂತ ಕೇಳುವ ಪ್ರಶ್ನೆಯೇ ಉಳಿಯೋದಿಲ್ಲ, ಕೇಳುವ ಪ್ರಮೇಯವೇ ಉಳಿಯೋದಿಲ್ಲ. ಯಾವಾಗ ತಸ್ಮಿನ್ ದೃಷ್ಟಿ ಪರಾವರಿ, ಪರಾವರನಾದಂತಹ ಸರ್ವವೂ ಆದಂತಹ ಜ್ಯೋತಿರ್ಮಯನಾದಂತಹ ಆ ಪರಮಾತ್ಮನ ದರ್ಶನ ಮಾಡಿದಾಗ, ತಸ್ಮಿನ್ ದೃಷ್ಟಿ, ದೃಷ್ಟಿ ಅಂತಂದ್ರೆ ಕಂಡಾಗ, ಕಾಣೋದು ಅಂದ್ರೆ ಹಾಗೆ. ಹಾಗೆ ಕಾಣಬೇಕಾದ್ರೆ ಈ ಏಳು ದ್ವಾರಗಳನ್ನು ಕ್ರಮಿಸಿ ಹೋಗಲೇಬೇಕು. ಅಲ್ಲೇನೋ ಏಳು ದ್ವಾರಗಳು ಅಂತ ಹೇಳಲಾಗಿದೆ. ಇಲ್ಲಿ ನಮ್ಮ ಮೂಲಾಧಾರದಿಂದ ಹಿಡಿದು ಆಜ್ಞಾಚಕ್ರದವರೆಗೆ ಭೇದಿಸಿಕೊಂಡು ಬರಬೇಕು, ಹಾಗೆ ಒಳಕ್ಕೆ ಹೋಗಬೇಕು. ಆಗ ಸಹಸ್ರಾರ ಅದರತಕ್ಕಂಥದ್ದು ಕೂಡ ತೆರೆದುಕೊಂಡಾಗ ಅಲ್ಲಿ ಆಗತಕ್ಕಂತಹ ದರ್ಶನ ನಮ್ಮ ಬಾಯನ್ನು ಮುಚ್ಚಿಸಿಬಿಡುತ್ತೆ. ಅಂದ್ರೆ ಅಲ್ಲಿ ಪ್ರಶ್ನೆಗೆ ಅವಕಾಶವೇ ಇರೋದಿಲ್ಲ. ಅಲ್ಲಿವರೆಗೆ ಏನು ಮಾಡಬೇಕಾಗಿದ್ರೆ, ಗುರು ಹೇಳಿದ್ದಾನೆ ಮುಂದಕ್ಕೆ ಹೋಗು ಅಂತ, ಮಂತ್ರ ಏನು ಕೊಟ್ಟಿದ್ದಾನೆ ಈ ಮಂತ್ರವನ್ನು ಹೇಳ್ಕೊಂಡು ಮುಂದಕ್ಕೆ ಹೋಗು ಅಂತ ಅಷ್ಟೇ. ಅಷ್ಟೇ ಉಪದೇಶ ಸಾಕಾಗುತ್ತೆ. ಯಾರಿಗೆ? ಯಾರು ಪ್ರಾಮಾಣಿಕರಾದಂತಹ ಸಾಧಕನೋ ಅವನಿಗೆ. ಜಪ ಮಾಡು ಅಂತ ಹೇಳಿದ್ದಾರೆ, ಜಪ ಮಾಡು, ಮುಂದಕ್ಕೆ ಹೋಗು, ಅವನನ್ನು ಕಾಣಲೇಬೇಕು ಅಂತ ಹೇಳ್ತಕ್ಕಂತಹ ತೀವ್ರವಾದ ಇಚ್ಛೆ ಇಟ್ಟುಕೊಂಡು ಮುಂದಕ್ಕೆ ಹೋಗು ಅಂತ ಹೇಳಿದ್ದಾನೆ. ಮುಂದಕ್ಕೆ ಹೋಗುದು ಇಷ್ಟನ್ನೇ ಬಲವಾಗಿ ಇಟ್ಟುಕೊಂಡಾಗ ಬೇರೆ ಪ್ರಶ್ನೆಗಳಿಗೆ ಅಲ್ಲಿ ಅವಕಾಶವೇ ಇರೋದಿಲ್ಲ. ಬಾಕಿ ಉಳಿದವುಗಳೆಲ್ಲ ತನ್ನಿಂತಾನೇ ಸರಿಯಾಗುತ್ತವೆ. ಸ್ವಾಮಿ ಬ್ರಹ್ಮಾನಂದಜಿಯವರು ಹೇಳ್ತಾರೆ, ಸುತ್ತಮುತ್ತಲ ವಾತಾವರಣ ನಮಗೆ ಸರಿ ಹೊಂದಿಕೆ ಬರ್ತಾ ಇಲ್ಲ, ನಾವು ಇಲ್ಲಿ ಏನು ಸಾಧನೆ ಮಾಡೋದು ಅಂತ ಕೇಳಿದಾಗ, ನೀನು ಪ್ರಾಮಾಣಿಕವಾಗಿ ಸಾಧನೆಯಲ್ಲಿ ತೊಡಗೋ, ನಿನ್ನ ಸುತ್ತಮುತ್ತ ಇರತಕ್ಕಂತಹ ಪರಿಸರವೆಲ್ಲ ನಿನಗೆ ಹೊಂದಿಕೊಳ್ಳುತ್ತವೆ ಅಂತ ಹೇಳಿಬಿಟ್ರು. ಆದರೆ ಪ್ರಾಮಾಣಿಕತೆ ಇರಬೇಕು, ಅದು ಬಹಳ ಮುಖ್ಯ. ಧ್ಯಾನಕ್ಕೆ ಅಂತ ಕುಳಿತುಕೊಳ್ತಾನೆ ಮನುಷ್ಯ, ಕುಳಿತುಕೊಂಡಿದ್ದೇನೋ ಸರಿಯೇ, ಆದರೆ ತೂಕಡಿಕೆ ಬಂದರೆ ಅವನಲ್ಲಿ 50% ಪ್ರಾಮಾಣಿಕತೆ ಇರುತ್ತೆ. ಆದರೆ ತೂಕಡಿಕೆ ಯಾವಾಗ ಇತ್ತೋ ಒಳಗಡೆ ಅವನನ್ನು ಈ ಕ್ಷಣದಲ್ಲೇ ಕಾಣಬೇಕು ತಾನು ಅಂತ ಹೇಳ್ತಕ್ಕಂಥ ಪ್ರಾಮಾಣಿಕವಾದ ಹಂಬಲ ಇಲ್ಲ ಅಂತ ಅರ್ಥ. ಹಂಬಲದಿಂದಲೇನೋ ಕುಳಿತುಕೊಂಡ, ಕ್ರಮೇಣ ಆ ಹಂಬಲ ಅಂತ ಹೇಳ್ತಕ್ಕಂಥದ್ದು ಮುಗಿದೋಗ್ಬಿಟ್ಟಿರುತ್ತೆ. ತಕ್ಷಣ ಮನಸ್ಸಿನಲ್ಲಿ ನಿದ್ರೆ ಆವರಿಸಿಬಿಡುತ್ತೆ. ಅಥವಾ ಸಾಧನೆ ಮಾಡ್ತಾ ಇರ್ತಾನೆ, ವ್ಯವಹಾರದ ನಾನಾ ಲಾಭ ನಷ್ಟಗಳ ಕುರಿತಾಗಿ ತಲೆ ಕೆಡಿಸಿಕೊಳ್ತಾ ಇರ್ತಾನೆ. ಅವನನ್ನು ಪ್ರಾಮಾಣಿಕ ಅಂತ ಕರೆದುಕೊಳ್ಳಕ್ಕಾಗತ್ತೆಯೇ? ಗೊತ್ತುಕೊಳ್ಳೋ ಇವನೋ ಅಂತ ಅದಕ್ಕನುಸಾರವಾಗಿ ಸುತ್ತಮುತ್ತ ಇರತಕ್ಕಂಥ ಜನ ಅದೇನೇನು ತೊಂದರೆ ಕೊಡಬೇಕೋ ಕೊಡ್ತಾ ಇರ್ತಾರೆ. ಆದ್ರಿಂದ ನಮ್ಮ ಒಳಗಡೆಯ ವಾತಾವರಣವನ್ನು ಸರಿಪಡಿಸಿಕೊಳ್ಬೇಕು. ನಮ್ಮ ಅಂತರಂಗದಲ್ಲಿ ಇರ್ತಕ್ಕಂಥ ವಾತಾವರಣ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಅಹಂಕಾರ, ದಂಭ, ದರ್ಪ, ಸ್ವಾರ್ಥ, ಇವುಗಳೆಲ್ಲ ಹೃದಯದಲ್ಲಿ ತುಂಬಿಕೊಂಡಿರುವಾಗ ಅವುಗಳು ಒಳಗಡೆಯ ವಾತಾವರಣವನ್ನೆಲ್ಲ ಕಲುಷಿತಗೊಳಿಸಿರುವಾಗ ಹೊರಗಡೆಯ ವಾತಾವರಣ ಕೆಡಿಸಿದ್ರೆ, ತೊಂದರೆ ಕೊಟ್ಟರೆ ಏನು ಆಶ್ಚರ್ಯವಿದೆ ಇದರಲ್ಲಿ? ಆಮೇಲೆ ಹೊರಗಡೆಯ ವಾತಾವರಣ ಅಂತ ಹೇಳ್ತಕ್ಕಂಥದ್ದು ಒಂದು ದೊಡ್ಡ ಸವಾಲು. ಛಾತಿ ಇದ್ರೆ ಒಂದು ಕೈ ನೋಡು, ಇಂತಿಂತಹ ವಾತಾವರಣದಲ್ಲಿ ಇದ್ದೇ ನೀನೇನಾದರೂ ಗೆಲ್ಲದಿದ್ರೆ ಗೆಲ್ಲು. ಅವರವರು ಕೋಣೆಯೊಳಗೆ ಅವರವರು ಪರಮಹಂಸರೇ, ಯಾರೂ ಇಲ್ಲ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ತೋರಿಸೋದಕ್ಕೆ ಇನ್ನೊಬ್ರು ಇದ್ರು ತಾನೇ. ಆದ್ರಿಂದ ನಮ್ಮ ಬೇಳೆಕಾಳು ಗೊತ್ತಾಗಬೇಕಾದ್ರೆ 4 ಜನರ ಜೊತೆಯಲ್ಲಿ ಒಡನಾಡಬೇಕು. ಅದಕ್ಕೋಸ್ಕರವೇ ಒಂದು ಮಾತು ಹೇಳಲಾಗಿದೆ, ಇಲ್ಲಿ ಸಂದವನು ಅಲ್ಲಿಯೂ ಸಂದಾನು ಅಂತ, ಇಲ್ಲಿ ಸಲ್ಲುವವನು ಅಲ್ಲಿಯೂ ಸಲ್ಲುತ್ತಾನೆ ಅಂತ. ಸುತ್ತಮುತ್ತ ಇರತಕ್ಕಂತಹ ಜೀವೋ ಬ್ರಹ್ಮ ಇವ ನಾಪರಹ, ಸುತ್ತಮುತ್ತ ಇರತಕ್ಕಂತಹ ವ್ಯಕ್ತಿಗಳು ಸಾಮಾನ್ಯರಲ್ಲ, ಅವರೆಲ್ಲ ದೇವರೇ. ಅವರ ಒಳಗಡೆ ಅಂತರ್ಯಾಮಿ ಸಾಕ್ಷಿ ರೂಪದಿಂದ ಇದ್ದಾನೆ. ಅವನು ನಮ್ಮ ಪ್ರಾಮಾಣಿಕತೆಯನ್ನು ನೋಡ್ತಾನೆ. ಪ್ರತಿಯೊಬ್ಬ ಮನುಷ್ಯನೂ ಕೂಡ ನಮ್ಮನ್ನ ಒಂದು ರೀತಿಯಲ್ಲಿ ಅವನಿಗೆ ಗೊತ್ತಿಲ್ಲದ ರೀತಿಯಲ್ಲಿ ಪರೀಕ್ಷಾತ್ಮಕ ದೃಷ್ಟಿಯಿಂದ ನೋಡ್ತಾ ಇರ್ತಾನೆ. ಒಂದೊಂದು ಜೊತೆ ದೃಷ್ಟಿಯೇ ನಮ್ಮನ್ನು ಪರೀಕ್ಷೆ ಮಾಡ್ತಾ ಇರುವಾಗ ಸುತ್ತಮುತ್ತ ಇರತಕ್ಕಂತಹ ಸಾವಿರಾರು ಜನ ನಮ್ಮನ್ನು ನೋಡಿ, ಜನ ಅಲ್ಲ ಒಳಗಡೆ ಇರತಕ್ಕಂತಹ ಜನಾರ್ದನ, ಅವನು ನಮ್ಮನ್ನು ನೋಡಿ ನಮ್ಮ ಪ್ರಾಮಾಣಿಕತೆಯನ್ನು ಅರಿತು ಅಥವಾ ಪ್ರಾಮಾಣಿಕತೆ ಇಲ್ಲದಿರುವುದನ್ನು ಕಂಡು ತೊಂದರೆ ಒಡ್ಡಬಹುದು, ಇನ್ನಷ್ಟು ತೊಂದರೆ ಒಡ್ಡಬಹುದು. ನೋಡು, ಶಕ್ತಿ ಇದ್ರೆ ಒಂದು ಕೈ ನೋಡು. ಹೋರಾಟ, ಭಯಂಕರವಾದ ಹೋರಾಟ. ಯುದ್ಧದಲ್ಲಿ ಗೆಲ್ಲಬೇಕಾದರೂ ಕೂಡ ಹೋರಾಡಬೇಕು. ಅಲ್ಲಿ ಗಾಯ ಆಯಿತು, ಇಲ್ಲಿ ಗಾಯ ಆಯಿತು ಅಂತ ಕುಳಿತರೆ ಆಗುವುದಿಲ್ಲ. ಅಲ್ಲಿ ನೋವಾಯಿತು ಇಲ್ಲಿ ನೋವಾಯಿತು ಅಂತ ಕುಳಿತುಕೊಂಡ್ರೆ ಆಗೋದಿಲ್ಲ. ಎಲ್ಲ ನೋವುಗಳನ್ನು ಕೂಡ ಸಹಿಸಿಕೊಂಡು ಅವನು ಹೋರಾಡಬೇಕು ಅಲ್ಲಿ ಆ ಯುದ್ಧದಲ್ಲಿ ಗೆಲ್ಲಬೇಕಾದ್ರೆ. ಈ ಅಂತರಂಗ ಯುದ್ಧದಲ್ಲೂ ಕೂಡ ಮತ್ತು ಪರಿಸರದೊಂದಿಗೆ ಹೋರಾಟ ಅದರತಕ್ಕಂಥದ್ದು ಕೂಡ ನಡೀಬೇಕು, ಭಯಂಕರವಾಗಿ ನಡೀಬೇಕು. ಮತ್ತು ಯಾವ ಬಗೆಯ ವಾತಾವರಣವನ್ನು ನಮ್ಮೊಳಗಡೆ ನಾವು ನಿರ್ಮಾಣ ಮಾಡಿಕೊಳ್ಬೇಕು ಅಂತಂದ್ರೆ ಹೊರಗಡೆಯ ವಾತಾವರಣ ಅಂತ ಹೇಳ್ತಕ್ಕಂಥದ್ದು ನಮಗೆ ಹೊಂದಿಕೊಳ್ಳುವಂತೆ ಆಗುತ್ತೆ. ಈ ರೀತಿಯಲ್ಲಿ ನಾವು ಸಾಧನೆಯನ್ನು ಮಾಡಬೇಕಾಗಿದೆ. ಅದು ಲೌಕಿಕ ಜೀವನವಾದರೂ ಸರಿಯೇ, ಪಾರಮಾರ್ಥಿಕ ಜೀವನವಾದರೂ ಸರಿಯೇ. ಲೌಕಿಕ ಜೀವನದಲ್ಲೂ ಕೂಡ ಹೊಂದ್ಕೊಳ್ಳೋಕೆ ಸಾಧ್ಯ ಇಲ್ಲ ಸ್ವಾಮೀಜಿ ಇವತ್ತು ಅಂತ ಹೇಳ್ತಕ್ಕಂಥ ಮಾತು ಬಹಳಷ್ಟು ಕೇಳಿ ಬರ್ತಾ ಇದೆ. ಆದರೆ ಅದೊಂದು ಹೋರಾಟ ಅಂತ ತಿಳ್ಕೊಳ್ಳುವ ಸ್ಥಿತಿ, ಹೋರಾಟ ಅಂತ ತಿಳ್ಕೊಳ್ಳುವಂತಹ ವಿಚಾರ ಅವರಿಗೆ ಗೊತ್ತಿಲ್ಲ. ಸುತ್ತಮುತ್ತ ಇರತಕ್ಕಂತಹ ಇತರ ಪ್ರಾಪಂಚಿಕರೊಂದಿಗೆ ಅಥವಾ ಹೆಚ್ಚು ಪ್ರಾಪಂಚಿಕರೊಂದಿಗೆ, ಕಡಿಮೆ ಪ್ರಾಪಂಚಿಕರಾದಂತಹ ನಾವು ನಮ್ಮ ಗತ್ತನ್ನು ತೋರಿಸಬೇಕು, ನಮ್ಮ ಅಂತಃಶಕ್ತಿಯನ್ನು ತೋರಿಸಬೇಕು, ನಮ್ಮ ಪ್ರಾಮಾಣಿಕತೆಯ ಗತ್ತನ್ನು ತೋರಿಸಬೇಕು. ನಮ್ಮ ಮುಖವನ್ನು ನೋಡಿದಾಗಲೇನೆ ಗೊತ್ತಾಗ್ಬಿಡುತ್ತೆ ನಮ್ಮಲ್ಲಿ ನಿಜಕ್ಕೂ ಪ್ರಾಮಾಣಿಕತೆ ಇದೆಯೋ ಇಲ್ವೋ ಅಂತ. ಇವತ್ತು ಎಲ್ಲಾ ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲಿ, ವಿದ್ಯಾಸಂಸ್ಥೆಗಳಲ್ಲಿ, ಆಮೇಲೆ ಸರ್ಕಾರಿ ಆಫೀಸುಗಳಲ್ಲಿ ಎಲ್ಲೆಲ್ಲೂ ಕೂಡ ನ್ಯಾಯವನ್ನು ಹೇಳುವವರೂ ಇಲ್ಲ, ನ್ಯಾಯದಂತೆ ಇರುವವರೂ ಇಲ್ಲ. ನ್ಯಾಯದಂತೆ ಇರುವವರೇ ಇಲ್ಲ, ಆದ್ರಿಂದ ನ್ಯಾಯ ಹೇಳುವವರೂ ಇಲ್ಲ. ಯಾವಾಗ ಯಾವ್ಯಾವ ಜೀವನದ ಮೌಲ್ಯಗಳಿವೆಯೋ ಅವುಗಳನ್ನು ನಮ್ಮ ಜೀವನದಲ್ಲಿ ಅನುಷ್ಠಾನಕ್ಕೆ ತಂದುಕೊಂಡು ನಮ್ಮ ಹೊರ ವ್ಯಕ್ತಿತ್ವದಲ್ಲೂ ಕೂಡ ಅವುಗಳು ಪಡಿಮೂಡಿ ಬರುವವರೆಗೆ ನಮಗೆ ಇತರರಿಗೆ ಹೇಳೋದಕ್ಕೆ ಶಕ್ತಿ ಬರೋದಿಲ್ಲ. ಇಂಗ್ಲಿಷಲ್ಲಿ ಒಂದು ಶಬ್ದ ಇದೆ, ಮಾರಲ್ ಫೋರ್ಸ್ ಅಂತ, ನೈತಿಕ ಶಕ್ತಿ ಅಂತ. ಇನ್ನೊಬ್ಬರಿಗೆ ಹೇಳಬೇಕಾದ್ರೆ ನಮ್ಮಲ್ಲಿ ಆ ನೈತಿಕ ಶಕ್ತಿ ತುಂಬಿಕೊಂಡಿರಬೇಕಾಗುತ್ತೆ. ಅಥವಾ ನಮ್ಮಲ್ಲಿ ಎಷ್ಟರ ಯಾವ ಮಟ್ಟದ ಶಕ್ತಿ ಇರುತ್ತೋ ಆ ಮಟ್ಟಿಗೆ ನಾವು ಇತರರಿಗೆ ಹೇಳಕ್ಕೆ ಸಮರ್ಥರಾಗಿರ್ತೇವೆ. ಆದ್ರಿಂದ ಸರ್ಕಾರವನ್ನು ಬೈದು ಪ್ರಯೋಜನ ಇಲ್ಲ, ಆಫೀಸುಗಳನ್ನು ಬೈದು ಪ್ರಯೋಜನ ಇಲ್ಲ, ವಿದ್ಯಾಸಂಸ್ಥೆಗಳನ್ನು ಬೈದು ಪ್ರಯೋಜನವಿಲ್ಲ. ಯಾವ ಸಂಸ್ಥೆಗಳನ್ನು ಬೈದು ಪ್ರಯೋಜನ ಇಲ್ಲ, ಬೈದುಕೊಳ್ಳಬೇಕಾದ್ದು ನಮ್ಮನ್ನು ನಾವು. ನಾವು ಎಷ್ಟರ ಮಟ್ಟಿಗೆ ನಮ್ಮ ಅಂತರಂಗದ ಪರಿಸರವನ್ನು ಸರಿಪಡಿಸಿಕೊಂಡಿದ್ದೇವೆ ಅನ್ನುವ ಒಂದು ಪರೀಕ್ಷೆ ನಡೆಯಬೇಕಾಗಿದೆ. ಈ ರೀತಿಯಲ್ಲಿ ಅಂತರಂಗ ಶೋಧನೆಯನ್ನು ಮಾಡಿಕೊಂಡು ಆತ್ಮಶಕ್ತಿಯನ್ನು ಬೆಳೆಸಿಕೊಂಡಾಗ ಸುತ್ತಮುತ್ತಲಿನ ಜನ ಪರಸ್ಪರ ಕಚ್ಚಾಡಿಕೊಳ್ಬಹುದು, ಪರಸ್ಪರ ಹೊಡೆದಾಡಿಕೊಳ್ಬಹುದು. ನಮ್ಮ ವಿಷಯದಲ್ಲಿ ಚೆನ್ನಾಗೇ ಇರ್ತಾರವರು. ಅಲ್ಲಿಯವರೆಗೆ ಸರ್ತಿ. ಇದರೊಂದಿಗೆ ಪರಮಾತ್ಮನ ಅನುಗ್ರಹ ಕೂಡ ಜೊತೆಯಲ್ಲೇ ಬರುತ್ತೆ. ಇದೆಲ್ಲ ಬಹಳ ದೊಡ್ಡ ಕತೆ, ಇದೆಲ್ಲ ಬಹಳ ಸೂಕ್ಷ್ಮವಾದಂತಹ ಅಂಶ. ಇವುಗಳನ್ನ ಅಷ್ಟೇ ಸೂಕ್ಷ್ಮವಾಗಿ ಅರಿತುಕೊಳ್ಬೇಕು. ಯಾತಕ್ಕೆ ಸಾಧ್ಯವಿಲ್ಲ? ಇದೇ ಪ್ರಪಂಚದಲ್ಲಿ ನ್ಯಾಯಮಾರ್ಗದಿಂದ ನಡೆದು ನಮ್ಮ ಅಂತಃಸತ್ವವನ್ನ ಮೆರೆದಾಡೋದಕ್ಕೆ ಯಾತಕ್ಕೆ ಸಾಧ್ಯ ಇಲ್ಲ ಅನ್ನೋ ಪ್ರಶ್ನೆಯನ್ನು ಹಾಕ್ಕೊಳ್ಬೇಕು ಮತ್ತು ಹೋರಾಡಬೇಕು. ಮುಂದೆ ಮುಂದೆ ಹೋಗಬೇಕು, ಹೋರಾಟ ನಡೆಸಿ ನಡೆಸಿ ನಡೆಸಿ ಮುಂದೆ ಮುಂದೆ ಹೋಗಬೇಕು. ಆಗ ನಮ್ಗೆ ಯಾವ ಒಂದು ಭವ್ಯವಾದದ್ದು ಸಿಗಬೇಕೋ ಅದು ಸಿಗುತ್ತೆ. ಇಲ್ಲಿ ಅವನು ರಾಜನನ್ನು ನೋಡಿದಂತೆ ಶ್ರೀರಾಮಕೃಷ್ಣ ಮಾತನ್ನು ಮುಂದುವರಿಸ್ತಾರೆ. ಚಾಣಕ ಎಂಬಲ್ಲಿ ಅನ್ನಪೂರ್ಣೆಯನ್ನ ಪ್ರತಿಷ್ಠಾಪನೆ ಮಾಡಿದಾಗ ನಾನು ದ್ವಾರಕಾ ಬಾಬುವಿಗೆ ಹೇಳಿದೆ, ಅಂದ್ರೆ ಅಲ್ಲಿಗೆ ಹೋಗಿದ್ದಾಗ ಹೇಳಿದೆ ಅಂತ ಅಷ್ಟೇನೆ ಅರ್ಥ ಅದರದ್ದು. ದೊಡ್ಡ ಸರೋವರದಲ್ಲಿ ದೊಡ್ಡ ದೊಡ್ಡ ಮೀನು ಬಹಳ ಆಳದಲ್ಲಿ ವಾಸಿಸುತ್ತವೆ. ನೀರಿಗೆ ಒಳ್ಳೆ ಎರೆಯನ್ನು ಬಿಸಾಡು, ಆಗ ಮೀನು ಅದರ ಗಂಧಕ್ಕಾಗಿ ಮೇಲೆ ಬರುತ್ತವೆ. ಒಂದೊಂದ್ಸಲ ನೀರನ್ನು ತಮ್ಮ ಬಾಲದಿಂದ ಹೊಡೆದು ಎರಚುತ್ತವೆ. ಪ್ರೇಮ ಭಕ್ತಿ ಒಳ್ಳೆ ಎರೆ ಇದ್ದ ಹಾಗೆ ಅಲ್ಲಿಗೆ ಬಂದರು. ಬೆಸ್ತರವನು ಮೀನು ಹಿಡಿಯುವುದಕ್ಕಾಗಿ ಗಾಳ ಹಾಕುವ ಉದಾಹರಣೆಯನ್ನು ಕೊಟ್ಟು ಭಕ್ತಿಯನ್ನ ಆ ಎರೆಗೆ ಉದಾಹರಣೆಯಾಗಿ ಹೇಳ್ತಾ ಇದ್ದಾರೆ. ಬೆಸ್ತರವನು ಆ ಗಾಳವನ್ನ ನೀರಿಗೆ ಎಸ್ತು ಜೊತೆಯಲ್ಲಿ ಎರೆಯನ್ನ ಸೇರಿಸಿ ನೀರಿಗೆ ಎಸ್ತು ಕಾದ್ಕೊಂಡು ಕುಳಿತಿದ್ರೆ ಕೆಲವು ಸರಿ ದೊಡ್ಡ ದೊಡ್ಡ ಮೀನು ಬಂದು ಅದನ್ನ ತಿಂದು ಬಿಡುತ್ತಂತೆ. ಅದರೊಳಗಡೆ ಇರತಕ್ಕಂತಹ ಕೊಪ್ಪು ಕೊಕ್ಕೆ ಅದಕ್ಕೆ ಸಿಕ್ಕಿಕೊಳ್ತದೆ, ಇವನು ಎಳೆದುಕೊಳ್ತಾನೆ, ಮೀನು ಸಿಕ್ಕಿಬಿಡುತ್ತೆ. ಹಾಗೇನೇನೆ ನಮ್ಮ ಹೃದಯಾಂತರ ಆಳದಲ್ಲಿ, ಹೃದಯ ಅಂತ ಹೇಳ್ತಕ್ಕಂಥ ಸರೋವರದಲ್ಲಿ ಪರಮಾತ್ಮ ಅಂತ ಹೇಳ್ತಕ್ಕಂಥ ಬಹಳ ದೊಡ್ಡ ಮೀನು ಇದೆ, ಮತ್ಸ್ಯಾವತಾರ. ಆ ಮತ್ಸ್ಯವನ್ನ ನಾವು ಹಿಡಿಬೇಕಾದ್ರೆ ಗಾಳ ಹಾಕಬೇಕು, ಆ ಗಾಳಕ್ಕೆ ಎರೆ ಸೇರಿಸಬೇಕು. ಎರೆ ಅಂದ್ರೆ ಒಂದು ಹುಳ, ಆ ಮೀನಿಗೆ ಇಷ್ಟವಾದಂತಹ ಹುಳ. ಅದರ ವಾಸನೆಗೆ ಅದೆಷ್ಟು ಕೆಳಕ್ಕಿದ್ರೂ ಮೇಲೆ ಬರುತ್ತಂತೆ, ಮತ್ತದನ್ನು ನುಂಗೇ ಬಿಡುತ್ತಂತೆ. ಇಲ್ಲಿ ಭಕ್ತಿಯೇ ಆ ಎರೆ, ಅದನ್ನು ಹಾಕಿ ನಾವು ಕರೀಬೇಕಂತೆ ಪರಮಾತ್ಮನನ್ನ. ಎಂತಹ ಅದ್ಭುತವಾದ ಉದಾಹರಣೆ. ಹಸುವಿಗೆ ಕೇವಲ ಒಣಹುಲ್ಲನ್ನು ಕೊಟ್ಟರು ತಿನ್ನುತ್ತೆ ಅದು, ಅಲ್ಲ ಅಂತಲ್ಲ, ಅದರೊಂದಿಗೆ ಹಿಂಡಿ ಬೆರೆಸಿ ಕೊಟ್ಬಿಟ್ರಂತುವೆ ಬಹಳ ಚೆನ್ನಾಗಿ ಮೆಲ್ಲುತ್ತಂತೆ. ಪರಮಾತ್ಮನಿಗೆ ನಾವು ಸುಮ್ಮನೆ ಪೂಜೆ ಪುನಸ್ಕಾರ ಇವುಗಳನ್ನೆಲ್ಲ ಮಾಡಿದರೂ ಕೂಡ ಅದು ಅವನಿಗೆ ತಲುಪುತ್ತೆ. ಆದರೆ ಭಕ್ತಿಯಿಂದ ಮಾಡಿದಾಗ ಅವನದನ್ನು ಬಹಳ ಚೆನ್ನಾಗಿ ಸ್ವೀಕರಿಸ್ತಾನೆ ಮತ್ತು ನಮ್ಮ ವಶನಾಗ್ತಾನೆ. ಆದ್ದರಿಂದ ಪ್ರೇಮ ಭಕ್ತಿ, ಪ್ರೇಮ ಭಕ್ತಿ ಅಂತ ಹೇಳಿದ್ರೆ ಏನು, ಅವನನ್ನೇ ಸಾರಸರ್ವಸ್ವ ಅಂತ ತಿಳಿತಕ್ಕಂತಹ ಭಕ್ತಿ. ಅವನ ಸುಖವೇ ನನ್ನ ಸುಖ, ಅವನ ಕಷ್ಟವೇ ನನ್ನ ಕಷ್ಟ ಅಂತ ತಿಳಿಯುವಂತಹ ಒಂದು ಪ್ರೀತಿ. ನನ್ನ ಕಷ್ಟ ಏನೂ ಅಲ್ಲ, ನನ್ನ ಕಷ್ಟ ಏನೇ ಇದ್ರೂ ಕೂಡ ಅವನ ಸಾಧನೆ ಭಜನೆ ಪ್ರಾರ್ಥನೆ ಇವುಗಳ ಮಾಡುವಲ್ಲಿ ನಾನು ಹಿಂದೇಟು ಹಾಕೋದೇ ಇಲ್ಲ. ಯಾಕೆ, ಅವನೇ ನನ್ನ ಸರ್ವಸ್ವ. ಇದು ಪ್ರೇಮಾಭಕ್ತಿಯ ಲಕ್ಷಣ. ಅವನನ್ನ ಪ್ರೀತಿಸುವ ಭರದಲ್ಲಿ ತನ್ನನ್ನು ಮರೆಯುವಂತಹ ಸ್ಥಿತಿ. ನಮ್ಮ ನಮ್ಮ ಸುಖ ದುಃಖಗಳನ್ನ ನಮ್ಮ ಇಷ್ಟದೇವರ ಪ್ರೀತ್ಯರ್ಥವಾಗಿ ಮರೆಯುವುದಲ್ಲ, ಆ ಇಷ್ಟದೇವರ ಪ್ರೀತ್ಯರ್ಥವಾಗಿ ನಮ್ಮ ಜೀವನವನ್ನೇ ಮುಡಿಪಾಗಿಟ್ಟಾಗ ನಮ್ಮದನ್ನು ನಾವು ಮರೆತು ಬಿಡ್ತೇವೆ, ನಮ್ಮ ಮೈ ಮೇಲಿನ ಪ್ರಜ್ಞೆ ಹೊರಟೋಗ್ಬಿಡುತ್ತೆ. ಈ ಬಗೆಯ ಪ್ರೇಮ ಭಕ್ತಿಯನ್ನ ಬೀರಿ ಆ ಪರಮಾತ್ಮ ಅಂತ ಹೇಳ್ತಕ್ಕಂಥ ಮೀನನ್ನ ಹಿಡಿಬೇಕು ಅಂತ ಶ್ರೀರಾಮಕೃಷ್ಣ ಬಹಳ ಸ್ವಾರಸ್ಯವಾಗಿ ಹೇಳ್ತಾ ಇದ್ದಾರೆ. ಬಳಿಕ ಹೇಳ್ತಾರೆ, ಭಗವಂತ ನರಲೀಲೆಯನ್ನು ಮಾಡ್ತಾನೆ, ಮನುಷ್ಯನ ರೂಪನಲ್ಲಿ ಅವತೀರ್ಣನಾಗ್ತಾನೆ. ಉದಾಹರಣೆಗೆ ಶ್ರೀಕೃಷ್ಣ, ರಾಮಚಂದ್ರ, ಚೈತನ್ಯ ದೇವ. ಒಮ್ಮೆ ನಾನು ಕೇಶವಸೇನಿಗೆ ಹೇಳಿದೆ, ಭಗವಂತ ಮನುಷ್ಯನಲ್ಲಿ ವಿಶೇಷ ರೀತಿಯಾಗಿ ವ್ಯಕ್ತನಾಗಿದ್ದಾನೆ. ಗದ್ದೆಯ ತೇವರಿಯಲ್ಲಿ ಚಿಕ್ಕ ಚಿಕ್ಕ ಬಿಲುಗಳಿರುತ್ತವೆ, ಮಳೆಗಾಲದಲ್ಲಿ ಅವುಗಳ ಒಳಗೆ ಮೀನು ನಳ್ಳಿ ಸೇರಿಕೊಂಡಿರುತ್ತವೆ. ಮೀನು ನಳ್ಳಿ ಬೇಕಾಗಿತ್ತು ಅಂತಂದ್ರೆ ಹೋಗಿ ಆ ಬಿಲುಗಳಲ್ಲಿ ಹುಡುಕ್ಬೇಕು. ಭಗವಂತ ಬೇಕಾಗಿದ್ರೆ ಅವತಾರ ಪುರುಷನಲ್ಲಿ ಆತನನ್ನು ನೋಡಬಹುದು ಅಂತ. ಮನುಷ್ಯನೇ ಭಗವಂತನ ಅದ್ಭುತ ರಚನೆ. ಒಬ್ಬ ಮನುಷ್ಯನನ್ನು ನೋಡಿದ್ರೆ ಅವನಲ್ಲೇ ಭಗವಂತ ಇದ್ದಾನೆ ಅಂತ ನಾವು ಭಾವಿಸಿ ವ್ಯವಹರಿಸಬೇಕು. ಅಷ್ಟರ ಮಟ್ಟಿಗೆ ಪರಮಾತ್ಮ ಮನುಷ್ಯರಲ್ಲಿ ಆವಿರ್ಭಾವ ಆಗಿದ್ದಾನೆ. ಆದರೆ ಅವತಾರ ಪುರುಷ, ಅವತಾರ ಪುರುಷ ಅಂತ ಒಬ್ಬ ಇದ್ದಾನೆ, ಅವನಲ್ಲಿ ವಿಶೇಷವಾಗಿರ್ತಾನವನು. ಅಂತ ಅನ್ನೋದನ್ನು ಹೇಳೋದಕ್ಕೋಸ್ಕರ ಈ ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ ಶ್ರೀರಾಮಕೃಷ್ಣ. ಅವತಾರ ಪುರುಷನನ್ನು ಆಧಾರವಾಗಿಟ್ಟುಕೊಂಡು ನಾವು ಆ ಪರಮಾತ್ಮನ ನಿಜ ಸ್ಥಿತಿಯನ್ನು ಅರಿತುಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕಾಗಿದೆ. ಬಳಿಕ ಮುಂದುವರಿಸ್ತಾರೆ, ಈ ಮೂರೂವರೆ ಮೊಳ ಮಾನವನ ಆಕಾರದ ಮೂಲಕ ಜಗನ್ಮಾತೆ ವ್ಯಕ್ತವಾಗುತ್ತಾಳೆ. ಇದರ ಸಂಬಂಧವಾಗಿ ಒಂದು ಹಾಡಿದೆ, ನಿನ್ನದೇ ಈ ಯಂತ್ರ ಎಂಟು ಗೇಣಿನ ಬೊಂಬೆ, ಯಾವ ಆಟಕ್ಕೆ ಇದನ್ನು ನೀ ಮಾಡಿದೆ? ಕೇವಲ ಎಂಟು ಗೇಣಿನ ಬೊಂಬೆ, ಮೂರುವರೆ ಮೊಳದ ಆಕಾರದ ಮನುಷ್ಯ ಅಂದ್ರೆ ಅವತಾರ ಪುರುಷ, ಅವನಲ್ಲಿ ವಿಶೇಷವಾಗಿ ಆವಿರ್ಭಾವ ಆಗುತ್ತಾನೆ. ಭಗವಂತನನ್ನು ಅರಿತುಕೊಳ್ಳಬೇಕಾದ್ರೆ, ಅವತಾರ ಪುರುಷನನ್ನು ಅರಿತುಕೊಳ್ಳಬೇಕಾದ್ರೆ ಸಾಧನೆ ಮಾಡಬೇಕು. ದೊಡ್ಡ ದೊಡ್ಡ ಮೀನು ಸರೋವರದಲ್ಲಿ ವಾಸಿಸುತ್ತವೆ, ಆದರೆ ಅವನ್ನು ನೋಡಬೇಕಾದ್ರೆ ನೀರು ಎರೆ ಬಿಸಾಡಬೇಕು. ಹಾಲಿನಲ್ಲಿ ಬೆಣ್ಣೆ ಇದೆ, ಆದರೆ ಬೆಣ್ಣೆ ಬೇಕಾದ್ರೆ ಹಾಲಿಗೆ ಹೆಪ್ಪು ಹಾಕಿ ಕಡಿಯಬೇಕು. ಸಾಸಿವೆಯಲ್ಲಿ ಎಣ್ಣೆ ಇದೆ, ಆದರೆ ಎಣ್ಣೆ ಬೇಕಾದ್ರೆ ಸಾಸಿವೆಯನ್ನು ಗಾಣಕ್ಕಾಗಿ ತಿರುಗಿಸ್ಬೇಕು. ಅಂದ್ರೆ ಸಾಧನಾ ಮಗ್ನರಾಗಬೇಕು ಅಂತ ಶ್ರೀರಾಮಕೃಷ್ಣ ಮಾತಿನ ತಾತ್ಪರ್ಯ. ಪ್ರತಿದಿನ ಮಾಡಬೇಕಾದ ಸಾಧನೆಯನ್ನ ತಪ್ಪದೆ ಮಾಡಿಕೊಂಡು ಬರುವಂತಹದ್ದು. ಅಂದ್ರೆ ಈ ಮಾತೆಲ್ಲ ಕೇಳೋಕೆ ಚೆನ್ನಾಗಿರುತ್ತೆ, ದಿನ ಮಾಡಬೇಕು ಅಂತಂದ್ರೆ ಸಾಮಾನ್ಯರಿಗೆಲ್ಲ ಆಗೋದಿಲ್ಲ. ಒಂದೊಂದು ದಿವಸ ಒಂದೊಂದು ತಾಪತ್ರಯ, ಇವತ್ತು ಈ ತಾಪತ್ರಯ, ಅದರಿಂದ ಇವತ್ತು ಸಾಧನೆ ಮಾಡೋಕೆ ಸಾಧ್ಯ ಇಲ್ಲ. ಪರವಾಗಿಲ್ಲ, ಭಗವಂತ ತಡ್ಕೊಳ್ತಾನೆ, ಕ್ಷಮಾಶೀಲ ಅಲ್ವೇ ಅವನು. ಸಂಜೆ ಮಾಡ್ಕೊಂಡ್ರಾಯ್ತು, ಸಂಜೆ ನೆಂಟರು ಬಂದರು, ಆಗ್ಲೂ ಮಾಡೋದಕ್ಕಾಗಲಿಲ್ಲ, ಆಗ್ಲಿ ನಾಳೆ. ಆಹ್, ನಾಳೆ ಅನ್ನೋ ಶಬ್ದ ಎಷ್ಟು ಅದ್ಭುತವಾಗಿದೆ ಗೊತ್ತಾ, ನಾಳೆ ಮಾಡ್ಕೊಂಡ್ರಾಯ್ತು, ನಾಳೆ ಮಾಡೋದು ಅವನು. ಆಮೇಲೆ ಅದನ್ನು ಬರೆದಿಟ್ಟರಾಯ್ತು ನಾಳೆ ಅಂತ, ಅವನು ನಾಳೆನೆ ಮಾಡೋದು. ಇದು ಸಾಮಾನ್ಯರ ಸ್ವಭಾವ. ಆದರೆ ಶ್ರೀರಾಮಕೃಷ್ಣರು ಅವರನ್ನು ಉದ್ದೇಶಿಸಿ ಹೇಳ್ತಾ ಇಲ್ಲ, ಯಾರು ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಳ್ಳೇಬೇಕು ಅಂತನೋ ಇಷ್ಟಪಟ್ಟಿರ್ತಾರೋ ಅಂತಹ ಸಾಧಕರು ಗುರಿಯನ್ನು ಮುಟ್ಟಬೇಕಾದ್ರೆ ಈ ಅವತಾರ ಪುರುಷರನ್ನೇ ಸಹಾಯಕ್ಕಾಗಿ ಪಡೆದುಕೊಂಡ್ರು ಕೂಡ ಸಾಧನೆ ಮಾಡಬೇಕಾಗುತ್ತೆ ಅಂತ. ಆಗ ಭಕ್ತ ಹೇಳ್ತಾನೆ, ಒಳ್ಳೇದು, ಭಗವಂತ ಸಾಕಾರನೆ ಅಥವಾ ನಿರಾಕಾರನೆ? ಇದೆಲ್ಲ ನಾವು ಕೇಳಿದಂತಹ ಮಾತು. ಶ್ರೀರಾಮಕೃಷ್ಣ ಹೇಳ್ತಾರೆ, ತಾಳ್ತಾಳು, ಮೊದಲು ನೀನು ಕಲ್ಕತ್ತಕ್ಕೆ ಹೋದ್ರು ತಾನೇ ಅಲ್ಲಿ ಮೈದಾನ, ಏಷ್ಯಾಟಿಕ್ ಸೊಸೈಟಿ, ಬಂಗಾಳ ಬ್ಯಾಂಕ್ ಇವೆಲ್ಲ ಎಲ್ಲಿವೆ ಅಂತ ಅನ್ನೋದು ಗೊತ್ತಾಗಬೇಕಾದ್ರೆ ಇದೇನೋ ಕಲ್ಕತ್ತದ ಮಾತಾಯ್ತು. ಮೈಸೂರು ಅರಮನೆ ದಸರಾ ನಡೀತಕ್ಕಂಥ ಜಾಗ, ಆ ಮೆರವಣಿಗೆ ಹೇಗೆ ನಡೀತಿ ಅಂತ ಇಲ್ಲಿ ಕೂತ್ಕೊಂಡು ಕೇಳಿದ್ರೆ ಏನ್ ಹೇಳೋಕ್ಕಾಗುತ್ತೆ? ಮೊದಲು ಹೇಗಾದ್ರೂ ಮಾಡಿ ಟಿಕೆಟ್ ತಗೊಂಡು ಮೈಸೂರಿಗೆ ಹೋಗ್ಬಿಡ್ಬೇಕು ಈಗಲೇ, ಇವತ್ತು ರಾತ್ರಿ ಹೋದ್ರೆ ಒಳ್ಳೇದು. ಅಲ್ಲಿ ಹೋದ ಮೇಲೆ ಎಲ್ಲೆಲ್ಲಿ ಏನೇನು ಇದೆ ಅಂತ ಹೇಳ್ತಕ್ಕಂಥ ಅದನ್ನು ಕೇಳಬೇಕಾಗೇ ಇಲ್ಲ ಅಂತ ಶ್ರೀರಾಮಕೃಷ್ಣ ತಾತ್ಪರ್ಯ. ಭಗವಂತ ಸಾಕಾರನೇ ನಿರಾಕಾರನೇ ಅಂತ ಹೇಳ್ತಕ್ಕಂಥ ಆ ಪ್ರಶ್ನೆಗೆ ಇವರು ಕೊಡ್ತಕ್ಕಂಥ ಉತ್ತರ ನೋಡಿ. ಸುಮ್ಮನೆ ಕೇಳಿದ್ರೆ ಏನಾಗುತ್ತೆ? ಸಾಕಾರ, ಅವನು ಸಾಕಾರ ಅಂತ ಹೇಳಿದ್ರೆ ನಿನಗೇನಾಯ್ತು ಅದರಿಂದ? ಅವನು ನಿರಾಕಾರ ಅಂತ ಉತ್ತರ ಕೊಡ್ತೀನಿ, ನಿನಗೇನಾಯ್ತು ಅದರಿಂದ? ಓ ಹೌದಾ ಅಂತ ಕೇಳ್ಬಿಟ್ಟಿದ್ದೆ, ಒಂದು ಕಪ್ ಕಾಫಿ ಕುಡಿತಾನಷ್ಟೆ. ಆದ್ರಿಂದ ಗುರುವಿನ ಉಪದೇಶವನ್ನು ಪಡೆದು ಸಾಧನೆಯಲ್ಲಿ ನಿರತನಾಗಬೇಕು, ಅಲ್ಲಿಗೆ ಹೋಗಬೇಕು. ಆಗ ಅವನು ಸಾಕಾರನೋ ನಿರಾಕಾರನೋ ಇನ್ನೂ ಏನೇನಾಗಿದ್ದಾನೋ ಅವನ್ನೆಲ್ಲ ಅರ್ಥಕೊಳ್ಬಹುದು. ಶ್ರೀರಾಮಕೃಷ್ಣ ಹೇಳ್ತಾರೆ ಬಳಿಕ, ನಿರಾಕಾರ ಸಾಧನೆ ಯಾಕಾಗುವುದಿಲ್ಲ, ಆದರೆ ಅದು ಬಹಳ ಕಠಿಣವಾದ್ದು. ಕಾಮಕಾಂಚನವನ್ನು ತ್ಯಜಿಸದ ಹೊರತು ಅದು ಸಾಧ್ಯವಿಲ್ಲ. ಹೊರಗಿನ ತ್ಯಾಗ ಒಳಗಿನ ತ್ಯಾಗ ಎರಡೂ ಆಗಬೇಕು. ವಿಷಯ ಬುದ್ಧಿ ಲೇಷ ಮಾತ್ರವಿದ್ರೂ ಕೂಡ ಅದು ಸಾಧ್ಯವಿಲ್ಲ. ನಿರಾಕಾರ ಸಾಧನೆ, ಸೋಹಂ ಸೋಹಂ ಸೋಹಂ ಅಂತ ಹೇಳ್ಕೊಂಡು ಹೋಗುವಂತಹದ್ದು. ಸಹ ಅಂತ ಹೇಳಿದ್ರೆ ಅವನು ಆ ನಿರಾಕಾರ ವಸ್ತು, ಅಖಂಡ ಸಚ್ಚಿದಾನಂದ ಬ್ರಹ್ಮ, ಅವನೇ ನಾನು ಅಂತ ಈ ಒಂದು ದೃಢವಾದ ಭಾವನೆಯಿಂದ ಹೋಗುವಂಥದ್ದು. ಇದನ್ನ ವಿಷಯ ಬುದ್ಧಿಯನ್ನು ಹೋಗಲಾಡಿಸದೆ ಪಡ್ಕೊಳ್ಳೋಕೆ ಸಾಧ್ಯವಿಲ್ಲ ಅಂತ ಶ್ರೀರಾಮಕೃಷ್ಣ ಹೇಳ್ತಾರೆ. ವಿಷಯ ಬುದ್ಧಿ ಅಂತಂದ್ರೆ ಮುಖ್ಯವಾಗಿ ಶ್ರೀರಾಮಕೃಷ್ಣ ದೃಷ್ಟಿಯಲ್ಲಿ ಕಾಮಕಾಂಚನ, ಎಲ್ಲಡಿಕೆತ್ತಾಗ ಬೆಳ್ಳುಳ್ಳಿ ಈರುಳ್ಳಿ ತ್ಯಾಗ, ಇವುಗಳೆಲ್ಲ ಎಂಥ ತ್ಯಾಗ? ತ್ಯಾಗ ಮಾಡಿದ್ರೆ ಮಾಡಬೇಕು ಅವೆರಡನ್ನ. ಅವೆರಡನ್ನ ಯಾಕೆ ತ್ಯಾಗ ಮಾಡಬೇಕು ಅಂತ ಹೇಳಿದ್ರೆ ಅವುಗಳು ನಮ್ಮನ್ನ ಹಿಡಿದಿಡೋದು ಬಹಳ ಜಾಸ್ತಿ. ಹಣ ಇರುವವನಿಗೆ ಇನ್ನಷ್ಟು ಬೇಕು ಅನ್ನುವ ಆಸೆ ಇರುತ್ತೆ. ಭೋಗ ಅನುಭವಿಸಿದವನಿಗೆ ಇನ್ನಷ್ಟು ಭೋಗ ಅನುಭವಿಸಬೇಕು ಅಂತನ್ನುವ ಆಸೆ ಬರುತ್ತೆ. ಆ ಯಯಾತಿ ಮಹಾರಾಜ 1000 ವರ್ಷ ಭೋಗವನ್ನು ಅನುಭವಿಸಿದರೂ ಕೂಡ ತೃಪ್ತಿ ಪಟ್ಟುಕೊಳ್ಳೋಕ್ಕಾಗಲೇ ಇಲ್ಲ. ಪುರಂದರದಾಸರು ಅವರ ಪೂರ್ವಾಶ್ರಮದಲ್ಲಿ ಎಷ್ಟು ನವಕೋಟಿ ನಾರಾಯಣ ಅಂತ ಅನಿಸ್ಕೊಂಡಿದ್ರು ಕೂಡ ಅವನು ತನ್ನ ಜುಗ್ಗುತನವನ್ನು ಬಿಡೋದಕ್ಕೆ ಸಾಧ್ಯವಾಗಲಿಲ್ಲ ಅವನಿಂದ. ಅಂದರೆ ಆ ಆಸೆ ಅಷ್ಟು ಪ್ರಬಲವಾದದ್ದು. ಮಹಾಶನೋ ಮಹಾಪಾಪ್ಮ ವಿದ್ಯೇನ ಮಿಹ ವೈರಿಣಂ ಅಂತಲೇ ಶ್ರೀಕೃಷ್ಣ ಹೇಳಿದ್ದಾನೆ. ಮಹಾಶನ ಅಂತಂದ್ರೆ ಬಹಳ ದೊಡ್ಡ ಊಟ ಉಳ್ಳದ್ದು, ಎಷ್ಟೊಂದ್ರೂ ತೃಪ್ತಿ ಇಲ್ದಿರತಕ್ಕಂಥದ್ದು, ಮಹಾಪಾಪಿಷ್ಠವಾದದ್ದು ಅಂತ ಹೇಳಿದ್ದಾನೆ. ಆದ್ರಿಂದ ಶ್ರೀರಾಮಕೃಷ್ಣ ಹೇಳ್ತಾರೆ, ಆ ನಿರಾಕಾರ ಸಾಧನೆಗೆ ಇಂತಹ ಒಂದು ಕಾಮಕಾಂಚನ ತ್ಯಾಗದ ಬುದ್ಧಿ ಬೇಕಾಗುತ್ತೆ. ತ್ಯಾಗ ಅನ್ನೋದು ಒಳಗೂ ಇರಬೇಕು, ಹೊರಗಡೆ ಇರಬೇಕು ಅಂತನೂ ಮಾತನ್ನು ಯಾತ್ ಕೇಳ್ತಾರೆ ಅಂತ ಹೇಳಿದ್ರೆ, ಗೃಹಸ್ಥರಿಗೆ ಒಳಗೂ ಹೊರಗೂ ಎರಡೂ ಬಗೆಯ ತ್ಯಾಗ ಮಾಡೋಕೆ ಸಾಧ್ಯವಿಲ್ಲ. ಹೊರಗಡೆ ಭೋಗ ಇಟ್ಕೊಳ್ಬಹುದು, ಆದ್ರೆ ಒಳಗಡೆ ತ್ಯಾಗದ ಮನೋಭಾವ ಬೆಳೆಸ್ಕೊಳ್ಬೇಕು ಅಂತ ಗೃಹಸ್ಥರಿಗೆ ಸೂಚನೆ. ಆದರೆ ಸನ್ಯಾಸಿಗಳಿಗೆ ಹಾಗಲ್ಲ, ನಿರ್ಜಲ ಉಪವಾಸ ಅವರದ್ದು ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣ. ಒಳಗೂ ಹೊರಕ್ಕೂ ಎರಡೂ ತ್ಯಾಗ ನಡೆದಿರಬೇಕಲ್ಲಿ, ಅಂತವನು ಮಾತ್ರ ಸೋಹಂ ಅಂತ ಹೇಳಿದ್ರು ಕೂಡ ನಡೆಯುತ್ತೆ. ಆದರೆ ಆ ವಿಷಯ ಬುದ್ಧಿ ಇರತಕ್ಕಂಥವನು ಸೋಹಂ ಸೋಹಂ ಅಂತ ಹೇಳ್ತಾ ಇರೋದು, ವರ್ಷಕ್ಕೊಮ್ಮೆ ಪುತ್ರೋತ್ಸವ ನಾಮಕರಣ ಮಾಡ್ತಾ ಇರೋದು, ಆ ಸೋಹಂ ಯಾರದು, ಇವನೋ ಅವನ ಮಗನೋ ಅಂತ ಹೇಳ್ತಕ್ಕಂಥ ಒಂದು ಸಂಶಯಗಳೆಲ್ಲ ಹೇಳೋದಕ್ಕೆ ಅವಕಾಶವಾಗಿ ಬಿಡುತ್ತೆ. ಆದ್ರಿಂದ ಶ್ರೀರಾಮಕೃಷ್ಣ ಹೇಳ್ತಾರೆ, ಯಾವಾಗ ಆ ಅಖಂಡ ಸಚ್ಚಿದಾನಂದ ನಿರಾಕಾರ ಪರಬ್ರಹ್ಮ ಅಂತ ಹೇಳ್ತಕ್ಕಂಥದ್ದನ್ನ ಯಥಾವತ್ತಾಗಿ ಅರಿತುಕೊಳ್ಬೇಕು ಅಂತ ಒಬ್ಬ ಮನುಷ್ಯ ಇಷ್ಟಪಡ್ತಾನೋ ಅವನು ಸಂಪೂರ್ಣ ತ್ಯಾಗವನ್ನು ಮಾಡಬೇಕಾಗುತ್ತೆ ಅಂತ. ಈ ಬಾಹ್ಯವಾದ ತ್ಯಾಗವನ್ನೇ ಪ್ರಧಾನವಾಗಿ ಮಾಡಿಕೊಳ್ಬೇಕು, ಅಂತರಂಗದಲ್ಲಿ ತ್ಯಾಗ ಇದೆ ಅಂತ ಅನ್ನೋದಕ್ಕೇನು ಸಾಕ್ಷಿ? ಅದು ಬಾಹ್ಯದಲ್ಲೂ ಕೂಡ ನಡೀಬೇಕು. ಅದು ಅದಕ್ಕೋಸ್ಕರವೇ ಸಾಧನೆ, ಸಾಧನಾ ಚತುಷ್ಟಯ ಅಂತ ಹೇಳ್ತಕ್ಕಂಥದ್ದೊಂದಿದೆ. ನಾಲ್ಕು ಬಗೆಯ ಪ್ರಧಾನವಾದ ಗುಣಗಳಿರಬೇಕು ಒಬ್ಬ ಆಧ್ಯಾತ್ಮಿಕ ಸಾಧಕನಲ್ಲಿ. ಒಂದು ನಿತ್ಯ ಅನಿತ್ಯ ವಸ್ತು ವಿವೇಕ, ಎರಡು ಐಹಿಕ ಆಮುಷ್ಮಿಕ ಫಲಭೋಗ ವಿರಾಗ, ಮೂರನೇದು ಶಮ ದಮ ಉಪರತಿ ತಿತಿಕ್ಷಾ ಸಮಾಧಾನ ಶ್ರದ್ಧಾ, ನಾಲ್ಕನೆಯದು ಮುಮುಕ್ಷುತ್ವ ಅಂತ. ಈ ನಾಲ್ಕು ಬಗೆಯ ಗುಣಗಳು ಪ್ರಧಾನವಾಗಿರಬೇಕು ಅಂತ. ಆ ಎರಡನೇದು ನೋಡಿ, ಐಹಿಕ ಆಮುಷ್ಮಿಕ ಫಲಭೋಗ ವಿರಾಗ ಅಂತ. ಐಹಿಕ ಅಂತಂದ್ರೆ ಲೌಕಿಕ ಸುಖ, ಆಮುಷ್ಮಿಕ ಅಂದ್ರೆ ಸ್ವರ್ಗಲೋಕದ ಸುಖ. ಈ ಮನುಷ್ಯ ಇಹಲೋಕದ ಸುಖವನ್ನ ಏನೋ ಬಿಡಬಹುದು, ಆದರೆ ಪರಲೋಕದ ಸುಖದ ಬಯಕೆ ಅವನ ಮನಸ್ಸಲ್ಲಿ ಇರಬಹುದು. ಆ ಪರಲೋಕದಲ್ಲೂ ಕೂಡ ಸುಖ ಸಿಕ್ಕೀತು ಅಂತ ಹೇಳ್ತಕ್ಕಂತಹ ಒಂದು ನಿರೀಕ್ಷೆ ಈ ಮನಸ್ಸಿನಲ್ಲಿ ಇರಬಾರದು. ನಾಳೆ ಸುಖ ಸಿಕ್ಕೀತು ಅಥವಾ ಈ ಜನ್ಮ ಮುಗಿದು ನಾನು ಸ್ವರ್ಗಕ್ಕೆ ಹೋದಾಗ ಈ ಜನರು ಯಾರು ಕಾಣದಂತಹ ಸುಖವನ್ನು ಅನುಭವಿಸಬಲ್ಲೆ ಅಂತ ಹೇಳ್ತಕ್ಕಂಥ ಕಾರಣದಿಂದ ಇಲ್ಲಿ ತ್ಯಾಗ ಮಾಡಿದ್ರೂ ಆಗೋದಿಲ್ಲ. ಅವತ್ತಿನ ಸುಖದ ಕಲ್ಪನೆ ಅಂತ ಹೇಳ್ತಕ್ಕಂಥದ್ದು ಇವತ್ತಿನ ನಿರ್ವಿಕಲ್ಪ ಸಮಾಧಿಗೆ ತರಬಹುದು, ಅಡ್ಡಿಯಾಗಿ ನಿಲ್ಲಬಹುದು. ಹಾಗಿರುವಾಗ ಎಂಥ ಅದ್ಭುತವಾದ ವಾಕ್ಯವನ್ನು ಹಾಕಿದ್ದಾರೆ, ಆಲೋಚನೆ ಮಾಡಿದಾಗ ನಾವು ಬೆರಗಾಗದೇ ಇರೋದಕ್ಕೆ ಸಾಧ್ಯವೇ ಇಲ್ಲ. ಆ ಭೋಗವನ್ನು ಅನುಭವಿಸಬೇಕು ಅಂತ ಹೇಳ್ತಕ್ಕಂತಹ ಒಂದು ಸೂಕ್ಷ್ಮವಾದ ಎಳೆ ಮನಸ್ಸಿನಲ್ಲಿದ್ದರೂ ಕೂಡ ಆ ನಿರ್ವಿಕಲ್ಪ ಸಮಾಧಿಗೆ ಹೋಗೋದಕ್ಕೆ ಕಷ್ಟವಾಗಿಬಿಡುತ್ತೆ ಅಂತನೋ ಮಾತನ್ನ ಹೇಳ್ತಾ ಶ್ರೀರಾಮಕೃಷ್ಣ ಹೇಳ್ತಾರೆ, ಒಳಗಿನ ಹೊರಗಿನ ತ್ಯಾಗ ಸಂಪೂರ್ಣ ಇರಬೇಕು, ಅಂಥವನಿಂದ ಮಾತ್ರವೇ ಆ ನಿರಾಕಾರ ಸಾಧನೆ ಸಾಧ್ಯವಾಗುತ್ತೆ. ತನ್ನ ಮೂಲಕ ಅವನು ನಿರ್ವಿಕಲ್ಪ ಸಮಾಧಿಯ ಸುಖವನ್ನು ಅನುಭವಿಸೋಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತಾರೆ ಅಂಥೇಳಿ ಇಲ್ಲಿಗೆ ನನ್ನ ಉಪನ್ಯಾಸವನ್ನು ಮುಗಿಸ್ತೇನೆ. ಮುಂದಿನದನ್ನ ಶ್ರೀರಾಮಕೃಷ್ಣ ಕೃಪೆಯಿಂದ ಮುಂದಿನ ಶನಿವಾರ ಮುಂದುವರಿಸ್ತೇನೆ. ಪ್ರಿಯತಾಂ ಪುಂಡರೀಕಾ ಹರಿ ಓಂ ತತ್ಸತ್.